ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಧರಿಸಿ. ಮಿತಿಮೀರಿದ ವೇಗ ಅಪಘಾತಕ್ಕೆ ಕಾರಣ. ಮೊಬೈಲ್ ಫೋನ್ನಲ್ಲಿ ಮಾತನಾಡುತ್ತಾ ವಾಹನ ಚಲಾಯಿಸಬೇಡಿ. ನಿದ್ದೆ ಮಂಪರಿನಲ್ಲಿ ಮದ್ಯಪಾನ ಮಾಡಿದಾಗ ವಾಹನ ಚಲಾಯಿಸುವುದು ಸುರಕ್ಷಿತವಲ್ಲ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ನಡೆದ ನೈಸರ್ಗಿಕ ಕೃಷಿ ಪದ್ಧತಿಯ ತರಬೇತಿ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಉಪನಿರ್ದೇಶಕರಾದ ಡಾಕ್ಟರ್ ಜಿಎಚ್ ಯೋಗೀಶ್ ಅವರು ಮಾಡಿದ ಭಾಷಣದ ಧ್ವನಿ ಮುದ್ರಣ ಕೇಳುವಿರಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸಾವಯವ ಕೃಷಿ, ಸುಸ್ಥಿರ ಕೃಷಿ ಅಂದ್ರೆ ಏನು, ಇದು ಯಾಕೆ ಬೇಕಾಗಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಮೊಟ್ಟ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳೋಣ. ಸಾವಯವ ಕೃಷಿ ಅಂತಂತಂದ್ರೆ ಏನಪ್ಪ ಅಂದ್ರೆ ಸಾವಯವ ಪದಾರ್ಥಗಳನ್ನ, ಸಾವಯವ ಗೊಬ್ಬರಗಳನ್ನ, ಸಾವಯವ ರೂಪದ ವಸ್ತುಗಳನ್ನ ನಾವು ಬಳಕೆ ಮಾಡಿಕೊಂಡು ಕೃಷಿಗೆ ಬೇಕಾದಂತಹ ಪೋಷಕಾಂಶಗಳನ್ನ ಒದಗಿಸ್ಕೊಂಡು, ಆ ಬೆಳೆಗೆ ಬೇಕಾದಂತಹ ಪೋಷಕಾಂಶಗಳನ್ನ ಒದಗಿಸೋದ್ರ ಮುಖಾಂತರ ಕೃಷಿಯನ್ನ ಮಾಡ್ತಕ್ಕಂಥದ್ದಕ್ಕೆ ಸಾವಯವ ಕೃಷಿ ಅಂತೀವಿ. ಇನ್ನು ನೈಸರ್ಗಿಕ ಕೃಷಿ, ನೈಸರ್ಗಿಕ ಕೃಷಿ ಅಂತಂದ್ರೆ ಸಾವಯವ ಕೃಷಿನಲ್ಲಾದ್ರೂ ಅಲ್ಪ ಸ್ವಲ್ಪ ಹೊರಗಡೆಯಿಂದ ತಂದಾಕ್ತೀನಿ ಗೊಬ್ಬರನ, ಆದ್ರೆ ನೈಸರ್ಗಿಕ ಕೃಷಿನಲ್ಲಿ ಹೊರಗಡೆಯಿಂದ ಏನೂ ತರ ಆಗಿಲ್ಲ, ಎಲ್ಲದನ್ನು ಸಹಿತ ನನ್ನ ಜಮೀನಿನಲ್ಲೇ ಉತ್ಪತ್ತಿ ಮಾಡ್ಕೋಬೇಕು, ನನ್ನ ಜಮೀನಿನಲ್ಲೇ ಬಳಕೆ ಆಗಬೇಕು, ಯಾವುದೇ ಕಾರಣಕ್ಕೂ ಸಹಿತ ಹೊರಗಡೆಯಿಂದ ತರ್ತಕ್ಕಂಥ ಇದಿಲ್ಲ. ಆದರೆ ಏನಾಗಿದೆ ಅಂತಂದರೆ ನಾವು ಹಳೆದನ್ನು ಬಿಡಬಾರ್ದು, ಹೊಸದನ್ನು ಮರಿಬಾರ್ದು ಅನ್ನೋ ಸ್ಥಿತಿನಲ್ಲಿ ನಾವಿರಬೇಕಾಗ್ತದೆ. ಏನಾಗ್ತದೆ, ಹಳೆದು ಸಂಪ್ರದಾಯಗಳು, ನಮ್ಮ ಅಜ್ಜ ಇರ್ಬೋದು, ನಮ್ಮ ತಾತ ಇರ್ಬೋದು, ನಮ್ಮ ಅಪ್ಪ ಇರ್ಬೋದು, ನಮ್ಮ ಅಮ್ಮ ಇರ್ಬೋದು, ಅವರೆಲ್ಲರೂ ಸಹಿತ ನಮ್ಮೆಲ್ಲರಿಗೂ ಒಂದು ಸಂಪ್ರದಾಯಗಳನ್ನ ಹೇಳ್ಕೊಟ್ಟಿದ್ದಾರೆ. ಆ ಸಂಪ್ರದಾಯಗಳನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ನಮ್ಮ ಬೇಸಾಯದ ಖರ್ಚುಗಳು ಹೆಚ್ಚಾಗದಂಗೆ ನಾವು ವ್ಯವಸಾಯದಲ್ಲಿ ಅತ್ಯಲ್ಪ ಕಡಿಮೆ ಪ್ರಮಾಣದಲ್ಲಿ ವಿಜ್ಞಾನವನ್ನು ಉಪಯೋಗಿಸ್ಕೊಂಡು ಸಾವಯವ ಕೃಷಿ ಪದಾರ್ಥಗಳನ್ನು ಸ್ವಂತಕ್ಕೆ ತಯಾರು ಮಾಡಿಕೊಂಡು ಸುಸ್ಥಿರವಾಗಿ ಕೃಷಿಯನ್ನು ಮಾಡ್ತಕ್ಕಂಥದಕ್ಕೆ ನಾವು ಸುಸ್ಥಿರ ಕೃಷಿ ಅಂತೀವಿ. ಬೋರ್ ನೀರು ಬಂದಾಗ ಚಾನಲ್ ನೀರು ಹೋಯ್ತು, ಈಗ ಎಲ್ಲರೂ ಬೋರ್ವೆಲ್ಗಳಿಗೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ. ಬೋರ್ ನೀರು ಬಂದಾಗ ಮಳೆ ನೀರು ಮರೆಯಾಯಿತು. ಮೊದಲೆಲ್ಲ ಮಳೆ ನೀರನ್ನು ಹೊಲದಾಗೆ ಸಂಗ್ರಹಣೆ ಮಾಡ್ತಿದ್ರು. ನಮ್ಮ ಅಪ್ಪ ಇದ್ದಾರೆ 85 ವರ್ಷ, ಅವ್ರೇನಾದರೂ ಜಮೀನಲ್ಲಿ ಹೋಗಿ ಕೆಲಸ ಮಾಡ್ತೀನಿ ಅಂತಂದರೆ ಬೇರೆ ಟೈಮ್ನಲ್ಲಿ ಕೆಲಸ ಮಾಡಲ್ಲ, ನಾನು ಕೆಲಸ ಮಾಡಿದ್ರೆ ಪರವಾಗಿಲ್ಲ, ಮಳೆ ಬರೋದಕ್ಕಿಂತ ಮುಂಚೆ ಕೆಲಸ ಮಾಡಬೇಕು, ಈಗ ಮಳೆ ಬಂದು ನಿಂತ ಮೇಲೆ ನನ್ನ ಕೆಲಸ ಶುರುವಾಗ್ತದೆ ಹೆಚ್ಚಿಗೆ ಅಂತಂದು. ಮಳೆ ಬರೋದಕ್ಕಿಂತ ಮುಂಚೆ ಏನೇನು ಮಾಡ್ಬೇಕೋ ಮಾಡಿ ಬಂದ್ಬಿಡೋರು, ಮಳೆ ಬರಬೇಕಾದ್ರೆ ಮನೆಯಾಗಿರೋರು, ಮಳೆ ಬಂದು ನಿಂತ ಮೇಲೆ ಜಮೀನಲ್ಲಿ 1 ನಿಮಿಷ ತಡ ಮಾಡ್ತಿರಲಿಲ್ಲ, ಓಡೋಗ್ಬಿಡೋರು ಜಮೀನಲ್ಲಿ. ಯಾಕೆ ಓಡೋಗ್ತಾರೆ ಅಂತ ನೋಡಿದರೆ ಎಲ್ಲ ಮೇಲ್ಗಡೆಯಿಂದ ನೀರು ಹರ್ಕೊಂಬರೋದಲ್ಲ, ಎಲ್ಲ ಒಂಡು ನೀರು ಎಲ್ಲರ ಜಮೀನಲ್ಲೂ ತೊಳ್ಕೊಂಡು ಬರೋದು. ಆ ನೀರನ್ನು ಏನಾದರೂ ಮಾಡಿ ಒಂದನೆ ನೀರು ಹೋಗ್ದಂಗೆ ಹೊರಗಡೆಗೆ ನಿಲ್ಲಿಸೋರು. ಈ ನೀರು ನಿಲ್ಲಿಸಿದ್ರೆ ನನ್ನ ಜಮೀನಿಗೆ ಒಂದು ಕಾಳು ಗೊಬ್ಬರ ಹಾಕೋದು ಬೇಡ ಅಂತಕ್ಕಂಥದ್ದನ್ನು ಅವ್ರು ಹೇಳ್ಕೊಡ್ತಿದ್ರು. ಆ ನಿಟ್ಟಿನಲ್ಲಿ ಬಂದಾಗ ನೋಡಿ, ಮಳೆ ನೀರು ಅತ್ಯಂತ ಶ್ರೇಷ್ಠವಾದ್ದು, ಅದು ನಮ್ಮ ಸಂಪ್ರದಾಯ. ಮಳೆ ನೀರಿನಲ್ಲಿರ್ತಕ್ಕಂತಹ ಉತ್ಕೃಷ್ಟವಾದಂತಹ ಪೋಷಕಾಂಶಗಳು, ಪರಿಶುದ್ಧವಾದಂತಹ ನೀರು ಈ ಭೂಮಿ ಮೇಲೆ ಎಲ್ಲೂ ಇಲ್ಲ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಯೂರಿಯಾ ಗೊಬ್ಬರ, ಯೂರಿಯಾ ಗೊಬ್ಬರ ಬಂದಾಗ ತಿಪ್ಪೆ ಗೊಬ್ಬರ ಮರೆಯಾಯಿತು. ತಿಪ್ಪೆ ಗೊಬ್ಬರ ನಮ್ಮ ಸಂಪ್ರದಾಯ. ಮನೆಯಲ್ಲಿ ಯಾರಾದ್ರು ಹಿಂದಿನ ಕಾಲದಲ್ಲಿ, ನಾನು ನಮ್ಮ ಅಪ್ಪನ ಮಾತಾಡಿಸ್ತಾ ಇರ್ತೀನಿ ಅವಾಗವಾಗ, ನಿಮ್ಮ ಮನೆಗೆ ಬಂದಾಗ ಎಣ್ಣೆ ಹೆಂಗೆ ಕೊಡ್ತಿದ್ರಪ್ಪ ನಿಮ್ಮ ಮನೆಗೆ ಅಂತ ಕೇಳ್ತಿದ್ದೆ. ಮನೆಗೆ ಬಂದಾಗ ಎಣ್ಣೆ ಹೆಂಗೆ ಕೊಡ್ತಿದ್ರು, ತಿಪ್ಪೆ ಎಷ್ಟಿದೆ ಅಂತ ನೋಡ್ಕೊಡ್ತಿದ್ರು ಅಂತಂತಾನರು. ತಿಪ್ಪೆ ಎಷ್ಟೆತ್ತರ ಇದೆ, ಹೆಂಗಿದೆ ಇವ್ರ ಮನೆಯಲ್ಲಿ ತಿಪ್ಪೆ, ಅದ್ರ ಮೇಲೆ ಇವನು ಎಂಥ ಕೃಷಿಕ ಅಂತ ನೋಡಿಬಿಟ್ಟು ಗಂಡು ಕೊಡ್ತಾ ಇದ್ರು. ಇವತ್ತು ಅದಿಲ್ಲ, ಮಾಯ ಆಗಿಬಿಟ್ಟಿದೆ, ತಿಪ್ಪೆ ಗೊಬ್ಬರ ಮರೆಯಾಯ್ತು. ಇವೆಲ್ಲ ಬಂದಾಗ, ಇವೆಲ್ಲ ಬಂದ್ಬಿಟ್ಟು ರೈತರ ಕೈಗೆ ದುಡ್ಡೇ ಮರೆಯಾಗೋಗ್ಬಿಡ್ತು. ರೈತರ ಕೈಗೆ ದುಡ್ಡು ಮರೆಯಾಯಿತು ಅಂತಂದರೆ ಒಂದು ದಿನ ಜೀವನೇ ಮರೆಯಾಗೋಗ್ತದೆ ರೈತನ ಜೀವ. ರೈತನ ಜೀವ ಮರೆಯಾಯಿತು ಅಂದರೆ ನಮ್ಮೆಲ್ರಿಗೂ ಸಹಿತ ಅನ್ನ ಮರೆಯಾಗ್ತದೆ. ಅನ್ನ ಮರೆಯಾಯಿತು ಅಂದರೆ ಈ ಪ್ರಪಂಚದಲ್ಲಿ ನಾವು ನೀವು ಬದುಕಲಿಕ್ಕೆ ಆಗಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕಾಗ್ತದೆ, ನಮ್ಮ ಮುಂದಿನ ಭವಿಷ್ಯ ಯಾವುದ್ರ ಮೇಲೆ ಅಡಗಿದೆ ಅಂತಂದರೆ ಮಣ್ಣಿನ ಮೇಲೆ ಅಡಗಿದೆ, ಆ ಕೃಷಿಯ ಮೇಲೆ ಅಡಗಿದೆ. ಆ ಮಣ್ಣನ್ನು ಸುಭದ್ರವಾಗಿಟ್ಕೋಬೇಕು, ಮಳೆ ನೀರನ್ನು ಸಾಧ್ಯವಾದಷ್ಟು ಇಂಗಿಸ್ಬೇಕು, ಹಾಗೆಯೇ ನಮ್ಮ ಕೃಷಿ ಜಮೀನನ್ನು ಉತ್ತಮ ಸ್ಥಿತಿನಲ್ಲಿ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಅದನ್ನು ಮಕ್ಕಳಿಗೆ ಕೊಟ್ಟು ಹೋಗಬೇಕಾಗಿದೆ. ಈಗ ಆಧುನಿಕ ಕೃಷಿಯಿಂದ ಏನೇನು ದುಷ್ಪರಿಣಾಮಗಳಾಗಿದ್ದಾವೆ ಅಂತಕ್ಕಂಥದ್ದನ್ನು ಸ್ವಲ್ಪ ನೋಡ್ತಾ ಬರೋಣ. ಎಲ್ಲ ಕಡೆಯೂ ಸಹಿತ ಮಣ್ಣಿನ ಸವಕಳಿ ಹೆಚ್ಚಾಗಿದೆ, ಹಾಗಾಗಿ ಮಣ್ಣಿನ ಆಳ ಕಡಿಮೆ ಆಗಿಬಿಟ್ಟಿದೆ. ಆ ಆಳವನ್ನು ನೋಡ್ತಾ ಬಂದರೆ ಹಲವು ಜಮೀನುಗಳಲ್ಲಿ ನಾವು ಮಾತಾಡ್ತೀವಿ, ನಮ್ಮ ಜಮೀನಿನಲ್ಲಿ ಕಲ್ಲಿದ್ದಾವೆ ಸರ್, ಕಲ್ಲಿದೆ ಬೆಳೀತಾ ಇದೆ ಅಂತ ಮಾತಾಡ್ತೀವಿ. ಕಲ್ಲು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಪಕ್ಕದಲ್ಲಿರ್ತಕ್ಕಂಥ ಲೂಸ್ ಆಗಿರ್ತಕ್ಕಂಥ ಮಣ್ಣು ಕೊಚ್ಕೊಂಡು ಹೋದ ಮೇಲೆ ಕಲ್ಲು ಮೇಲಕ್ಕೆ ಬಂದಂಗೆ ಬಾಸವಾಗ್ತದೆ. ಆವಾಗ ನಾವು ಅಂದ್ಕಂತೀವಿ ಕಲ್ಲು ಬೆಳೀತದೆ ಅಂತ. ಅದಕ್ಕೆ ಹೋಗ್ತೀವಿ ನಾವು ಪೂಜೆ ಮಾಡ್ತೀವಿ, ಒಂದು ಕುರಿನೋ ಕೋಳಿನೋ ಕೊಯ್ಕೊಂಡು ಬಂದು ನಮ್ಮ ಹೊಟ್ಟೆ ತುಂಬಿಸ್ಕೊತೀವಿ. ಭೂಮಿ ಹೊಟ್ಟೆ ತುಂಬಿಸೋದಿಲ್ಲ ನಾವು. ಆ ನಿಟ್ಟಿನಲ್ಲಿ ನಾವು ಮಣ್ಣನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ. ಮಣ್ಣಿನ ರಚನೆ ಹಾಳಾಗ್ಬಿಟ್ಟಿದೆ. ಯಾಕೆ ಮಣ್ಣಿನ ರಚನೆ ಹಾಳಾಗ್ಬಿಟ್ಟಿದೆ ಅಂತಂದ್ರೆ, ಆ ಮಣ್ಣಿಗೆ ಬೇಕಾದಂತಹ ಸಾವಯವ ಗೊಬ್ಬರಗಳನ್ನ ನಾವು ಬಳಕೆ ಮಾಡ್ತಿಲ್ಲ. ಎಲ್ಲ ಕೆಮಿಕಲ್ ಕೆಮಿಕಲ್ ಕೆಮಿಕಲ್ ಕೆಮಿಕಲ್ ತಗೊಂಡೋಗಿ ಹಾಕಿಟ್ಟು ಮಣ್ಣಿನಲ್ಲಿ ಕಣ ರಚನೆ ಅಂತ ಇರ್ತದೆ. ಮಣ್ಣಿನ ಕಣ ರಚನೆ, ಕಣ ರಚನೆ ಅಂದ್ರೆ ಅದೊಂದು ಕುಟುಂಬ, ಮಣ್ಣಿನ ಕುಟುಂಬ. ಆ ಕುಟುಂಬ ಅಂತಕ್ಕಂಥದ್ದು ಹಾಳಾಗ್ಬಿಟ್ಟಿದೆ ಇವತ್ತು. ಯಾಕೆ ಹಾಳಾಗಿದೆ ಅಂತಂದ್ರೆ, ನಾವು ರಾಸಾಯನಿಕಗಳನ್ನ ಹೆಚ್ಚು ಅವಲಂಬಿಸಿದೀವಿ, ಸಾವಯವ ಗೊಬ್ಬರಗಳನ್ನ ಕಡಿಮೆ ಮಾಡಿಬಿಟ್ಟಿದೀವಿ, ಮಣ್ಣಿನಲ್ಲಿ ಬಸಿಯುವಿಕೆ ಕಡಿಮೆ ಆಗ್ಬಿಟ್ಟಿದೆ. ಟ್ರ್ಯಾಕ್ಟರ್ ಮೇಲಿನ ಅವಲಂಬನೆ, ವರ್ಷಕ್ಕೆ ಮಿನಿಮಮ್ ಅಂತಂದ್ರೂ 4-5 ಸಲ ಟ್ರ್ಯಾಕ್ಟರ್ ಹೊಡಿತೀವಿ. ಒಂದು ಟ್ರ್ಯಾಕ್ಟರ್ ತೂಕ ಎಷ್ಟಿದೆ ಅಂತಂದ್ರೆ 2-2.5 ಟನ್ ತೂಕ ಇರ್ತದೆ. ಅದು ಹೋಗಿದ್ದ ಜಾಗದಲ್ಲೇ 3-4 ಸಲ ಹೋಯ್ತು ಅಂತಂದ್ರೆ, ಮೇಲ್ಗಡೆ ಒಂದು 6 ಇಂಚ್ ಮಣ್ಣು, ಒಂದು 6 ಇಂಚ್ ಮಣ್ಣು ಮಾತ್ರ. ಯಾಕೆಂದ್ರೆ ಈಗ ಬಳಕೆ ಮಾಡ್ತಾ ಇರ್ತಕ್ಕಂಥ ಎಲ್ಲವೂ ಸಹಿತ ರೋಟೋವೇಟರ್ಸು ಕಲ್ಟಿವೇಟರ್ಸು, 6 ಇಂಚ್ ಮೇಲ್ಪಟ್ಟು ಒಳಕ್ಕೆ ಇಳಿಯೋದಿಲ್ಲ ಅವು. 6 ಇಂಚ್ ಒಳಗಡೆ ಏನಾದರೂ ಅಗಿದ್ರೆ ಕಲ್ಲು ಕಲ್ಲಾಗಿದೆ ನಮ್ಮ ಭೂಮಿ. ಆ ಕಲ್ಲಾಗಿರೋದ್ರಿಂದ 1/2 ಅಡಿ ಮಾತ್ರ ನೀರು ಇನ್ಕೊಳ್ತದೆ. 1/2 ಅಡಿನಲ್ಲಿ ಅಮ್ಮಮ್ಮ ಅಂದರೆ 1.5-2 ಇಂಚ್ ನೀರು ನಿಂತ್ಕೋಬೋದು ಅಷ್ಟೇ ತೇವಾಂಶ. ಒಂದು ಇಂಚ್ ಮೇಲ್ಪಟ್ಟು ಏನಾದರೂ ಮಳೆ ಬಂತು ಅಂತಂದರೆ ಹರ್ಕೊಂಡೋಗ್ತದೆ, ಮತ್ತೆ ಶೀತ ಆಗ್ತದೆ ಗದ್ದೆಗೆ. ಅದೇ ನಿಮ್ಮ ಭೂಮಿ ಆಳವಾಗಿತ್ತು ಅಂತ, 4-5 ಅಡಿ ಲೂಸ್ ಇತ್ತು ಅಂತಂದ್ರೆ, ಒಂದೊಂದು 1/2 ಅಡಿಗೆ 1 ಇಂಚ್ ನೀರು ನಿಂತ್ಕೊಂತಂದ್ರೆ 4-5 ಅಡಿಗೆ 8-10 ಇಂಚ್ ನೀರು ನಿಂತ್ಕೊಂತದೆ. ಮಣ್ಣಲ್ಲಿ ಗೆದ್ದಲುಗಳಿಲ್ಲ, ಎರೆಹುಳ ಇಲ್ಲ, ಜೈವಿಕ ಕ್ರಿಯೆಗಳಿಲ್ಲ. ನಾನು ಹಿರಿಯರನ್ನ ಸುಮ್ಮನೆ ಮಾತಾಡ್ಸ್ತಿರ್ತೀನಿ, ಯಜಮಾನ್ರೆ ಹಿಂದೆ ನಿಮ್ಮ ಜಮೀನ್ಗೆ ಹೋದಾಗ ಎಲ್ಲ ನಾವು ಜಮೀನ್ ಖರೀದಿ ಮಾಡ್ಬೇಕಂದ್ರೆ ಹೆಂಗ್ ಖರೀದಿ ಮಾಡ್ತಿದ್ರಿ ಅಂತ ಕೇಳ್ತಿದ್ದೆ. ಸರ್, ಆ ಜಮೀನ್ ಖರೀದಿ ಮಾಡ್ಬೇಕು ಅಂದ್ರೆ ಫಸ್ಟ್ ಆ ಜಮೀನಾಗ ಹೋಗ್ಬಿಟ್ಟು ಸುಮ್ ಸುತ್ತಾಡ್ತಿದ್ವಿ. ಸುತ್ತಾಡಿದ ಮೇಲೆ ಆ ಜಮೀನಲ್ಲಿ ಎಲ್ಲ ಉತ್ತ ಇದೆಯಾ ಅಂತ ನೋಡ್ತಿದ್ವಿ ಅಂತ. ಉತ್ತ ಇದ್ದೆ ಅಂತಂದ್ರೆ ಆ ಜಮೀನು ತುಂಬಾ ಉತ್ಕೃಷ್ಟವಾಗಿದೆ ಅಂತ ಅರ್ಥ. ಉತ್ತ ಇಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ ಯಜಮಾನ್ರ ಅಂತ ಕೇಳಿದೆ. ಏನಿಲ್ಲ, ಮೈ ಮೇಲಿರೋ ಒಂದು ಬಟ್ಟೆನ ಲೆಸ್ ಬರ್ತಿದ್ವಿ, ನೆಕ್ಸ್ಟ್ ದಿನ ಅವ್ರಿಗೆ ನೋಡ್ತಿದ್ವಿ, ಆ ಬಟ್ಟೆಗೆ ಏನಾದ್ರು ಗೆದ್ಲತ್ತಿತ್ತು ಅಂತಂದ್ರೆ ಆ ಜಮೀನು ಚೆನ್ನಾಗಿದೆ ಅಂತಂದು ನಾವು ಖರೀದಿ ಮಾಡ್ತಿದ್ವಿ ಅಂತ ರೈತರು ಹೇಳ್ತಾರೆ ಹಿರಿಯರು. ಎರೆಹುಳ ರೈತನ ಮಿತ್ರ ಅಂತ ಏನ್ ಹೇಳ್ತೀವಲ್ಲ, ಗೆದ್ದಲು ಅದಕ್ಕಿಂತ ಶ್ರೇಷ್ಠವಾದ್ದು. ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ನಮ್ಮ ಭೂಮಿಯ ಅಂತರ್ಜಲ ಮಟ್ಟ ಏನಿದೆಯಲ್ಲ ಒಳಗಡೆ, 200-300-400 ಅಡಿ ಕೊರೆದಾಗ ಬೋರ್ ಹಾಕ್ಸಿದಾಗ ನೀರೇನು ಬರ್ತದಲ್ಲ, ಅಂತರ್ಜಲ ಮಟ್ಟಕ್ಕೆ ಮಳೆ ನೀರನ್ನ ಡೈರೆಕ್ಟಾಗೆ ಇಂಜೆಕ್ಟ್ ಮಾಡ್ತಕ್ಕಂಥ ಶಕ್ತಿ ಆ ಉತ್ತುಗಳಿಗಿದೆ. ಯಾವ್ದಾದ್ರೂ ಜಮೀನಿನಲ್ಲಿ ನೀವು ಬೋರ್ ಹಾಕ್ಸ್ಬೇಕಾದ್ರೆ ಇವತ್ತು ನೋಡ್ಬೋದು, ಬೋರ್ ಹಾಕ್ಸ್ಬೇಕಾದ್ರೆ ಉತ್ತದ ಪಕ್ಕದಲ್ಲಿ ನಾವು ಬೋರ್ ಹಾಕ್ಸ್ತೇವೆ. ಯಾಕೆ ಅಂತಂದ್ರೆ ಅದು ನೇರವಾಗಿ ಅಕ್ವಿಫರ್ಗೆ ಲಿಂಕ್ ಆಗಿರ್ತದೆ, ಅಲ್ಲಿ ಸಿಗ್ತದೆ ಅಂತ. ಆದ್ರೆ ಆ ಒತ್ತುಗಳನ್ನೆಲ್ಲವನ್ನು ಸಹಿತ ನಿರ್ನಾಮ ಮಾಡಿಬಿಟ್ಟಿದ್ದೀವಿ ನಾವು. ಗೆದ್ದಲು ಎಷ್ಟು ಇಂಪಾರ್ಟೆಂಟ್ ಅಂತಂತಂದ್ರೆ, ಅತ್ಯಂತ ವೇಗವಾಗಿ ಕಸವನ್ನ ರಸ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಹಸುಗಳಿಗೆ ಗೆದ್ದಲಿಗೆ, ಇವೆರಡಕ್ಕೆ ಮಾತ್ರ ವೇಗವಾಗಿ ಶಕ್ತಿ ಇರ್ತಕ್ಕಂಥದ್ದು. ನಮ್ಮ ಎರೆಹುಳ ನಿಧಾನಕ್ಕೆ ತಿಂತದೆ. ನಮ್ಮ ಮಣ್ಣಿನಲ್ಲಿ ಸಾವಯವ ಇಂಗಾಲ ಅಂತಕ್ಕಂಥದ್ದು ಕಡಿಮೆ ಆಗಿಬಿಟ್ಟಿದೆ. ಇದಕ್ಕೆ ಬ್ಲ್ಯಾಕ್ ಗೋಲ್ಡ್ ಅಂತ ಅಂತೀವಿ. ಈ ಸಾವಯವ ಇಂಗಾಲ ಅಂತಂತಂದ್ರೆ, ನಮ್ಮ ತಿಪ್ಪೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರ, ಎರೆಹುಳು ಗೊಬ್ಬರ ಇವೆಲ್ಲವೂ ಒಂದು ಹಂತದಲ್ಲಿ ಕಳತಾದ ಮೇಲೆ ಕೊನೆಯಲ್ಲಿ ಇನ್ನು ಕಳಿಲಿಕ್ಕೆ ಆಗಲ್ಲ ಅಂದಾಗ ಉಳ್ಕೊಳತ್ತಲ್ಲ ಮಣ್ಣಲ್ಲಿ, ಅದನ್ನು ನಾವೇನಂತೀವಿ, ಸಾವಯವ ಇಂಗಾಲ. ಸಾವಯವ ಇಂಗಾಲ ಎಷ್ಟಿರಬೇಕು ನಮ್ಮ ಮಣ್ಣಿನಲ್ಲಿ ಅಂತಂತಂದ್ರೆ, 0.75ಗಿಂತ ಹೆಚ್ಚಿಗೆ ಇದ್ರೆ ಹೆಚ್ಚು ಅಂತೀವಿ, 0.75ಇಂದ 0.5 ಇದ್ರೆ ಮಧ್ಯಮ ಅಂತೀವಿ, 0.5%ಗಿಂತ ಒಳಗಡೆ ಇದ್ರೆ ಅದನ್ನು ಅತ್ಯಂತ ಕಡಿಮೆ ಅಂತೀವಿ. ನಾವು ಯಾವ ಮಣ್ಣನ್ನು ಚೆಕ್ ಮಾಡಿಸ್ಕೊಳ್ಳಿ, ಸಾವಯವ ಇಂಗಾಲವನ್ನು ಚೆಕ್ ಮಾಡಿಸ್ಕೊಳ್ಳಿ, ಆರ್ಗ್ಯಾನಿಕ್ ಕಾರ್ಬನ್ ಅಂತ. ಅದೇನಾದರೂ ನಮ್ಮ ಜಮೀನಿನಲ್ಲಿ 0.5ಗಿಂತ ಜಾಸ್ತಿ ಇದೆ ಅಂತಂದರೆ ಅದು ಉತ್ತಮವಾದಂಥ ಮಣ್ಣು, ಪರವಾಗಿಲ್ಲ. ಆ ಸಾವಯವ ಇಂಗಾಲ ಇವತ್ತು ಇಲ್ಲ, ಹಾಗಾಗಿ ಪ್ರತಿಯೊಂದು ಸಮಸ್ಯೆಗಳು ಸೃಷ್ಟಿಯಾಗ್ತಿರ್ತಕ್ಕಂಥದ್ದು ಈ ಸಾವಯವ ಇಂಗಾಲದಿಂದ. ಸಾವಯವ ಇಂಗಾಲ ಇಲ್ಲ, ಹಾಗಾಗಿ ನೀರು ಹಿಡಿದಿಟ್ಕೊಂಡ ಶಕ್ತಿ ಇಲ್ಲ, ಕಣರಚನೆ ಕಡಿಮೆ ಆಗಿಬಿಟ್ಟಿದೆ, ಗೆದ್ಲಿಲ್ಲ, ಎರೆಹುಳಲ್ಲ, ಸೂಕ್ಷ್ಮಾಣುಜೀವಿಗಳಿಲ್ಲ, ನೀವು ಹಾಕಿದ ಗೊಬ್ಬರ ಕೆಲಸ ಮಾಡಲ್ಲ. ಆರ್ಗ್ಯಾನಿಕ್ ಕಾರ್ಬನ್ನ ನಾವು ಮಣ್ಣಲ್ಲಿ ಹೆಚ್ಚು ಮಾಡಬೇಕಾಗಿದೆ. ಅದಿದ್ದರೆ ನಮ್ಮ ಜಮೀನಲ್ಲಿ ನೀವೇನು ಗೊಬ್ಬರನೂ ಹಾಕಬೇಡಿ, ಚೆನ್ನಾಗಿ ಬೆಳೀತದೆ. ಅದು ಬಫರಿಂಗ್, ನೀವೇನು ಔಷಧಿ ಹೊಡಿತೀರಾ ಅದನ್ನು ನ್ಯೂಟ್ರಲ್ ಮಾಡ್ಕೊತಕ್ಕಂಥದ್ದು, ಏನು ಗೊಬ್ಬರ ಹಾಕ್ತೀರಾ ಅದನ್ನು ಬೇಗನೆ ಹೀರ್ಕೊಳ್ತಕ್ಕಂಥದ್ದು, ನೆಕ್ಸ್ಟ್ ಬೆಳೆಗೆ ಬೇಕಾದಾಗ ಸ್ಲೋ ಆಗಿ ಬಿಡುಗಡೆ ಮಾಡ್ತಕ್ಕಂಥದ್ದು. ಈಗೇನಿದೆ, ಆರ್ಗ್ಯಾನಿಕ್ ಕಾರ್ಬನ್ ಅಂತಕ್ಕಂಥದ್ದು ನಮ್ಮ ಮಣ್ಣಲ್ಲಿ ಇಲ್ಲ. ನೀವೇನು ಗೊಬ್ಬರ ಹಾಕ್ತೀರಿ, ನಾನಾಗಲೇ ಹೇಳಿದೆ, 1/2 ಅಡಿ ಗೆಬ್ರಿರ್ತೀವಿ, 1 ಇಂಚ್ ನೀರು ಇಳಿತದೆ, 1 ಇಂಚ್ ನೀರು ಇಳಿಯೋದಕ್ಕೆ ಅದರಲ್ಲಿ 0.25-0.3% ಆರ್ಗ್ಯಾನಿಕ್ ಕಾರ್ಬನ್ ಇದೆ. ಈ 3 ಕಾರಣಗಳಿಂದ ನೀವು ಹಾಕಿದ ಗೊಬ್ಬರ ಭೂಮಿ ಒಳಗೆ ಇಳಿಯಲ್ಲ, ನೀರು ಇಡ್ಕೊಳಲ್ಲ, ಎಲ್ಲ ಹಾಕಿದ ಗೊಬ್ಬರ ಹರ್ಕೊಂಡೋಗಿರ್ತದೆ. ಕೆಲಸ ಮಾಡೋ ಅಂದ್ರೆ ಎಲ್ಲಿ ಮಾಡ್ತದೆ, ಸಾಧ್ಯನೇ ಇಲ್ಲ. ಯು ಕೆನಾಟ್ ಎಕ್ಸ್ಪೆಕ್ಟ್. ನಮ್ಮ ಭೂಮಿ ಹೆಂಗಿರಬೇಕು ಅಂತಂದರೆ, ಮಿನಿಮಮ್ 2 ಅಡಿ ಚೆನ್ನಾಗಿರಬೇಕು. ಯಾವಾಗ ಯೂರಿಯಾ ಗೊಬ್ಬರ ಜಾಸ್ತಿ ಬಳಕೆ ಮಾಡ್ತೀವೋ, ಇಲ್ಲದೆ ಇರತಕ್ಕಂತ ಸಮಸ್ಯೆ ನಮ್ಮ ಭೂಮಿಯಲ್ಲಿ ಸೃಷ್ಟಿಯಾಗ್ತದೆ. ನೈಟ್ರೋಜನ್ ಜಾಸ್ತಿ ಆಯಿತು, ಇರವು ಇಲ್ಲದೆ ಇರವು ಎಲ್ಲ ಕಾಯಿಲೆಗಳು, ಎಲ್ಲ ರೋಗಗಳು, ಎಲ್ಲ ಕೀಟಗಳು ಒಕ್ಕರ್ಸ್ಕೊಳೋದು ಎಲ್ಲಿ ಅಂತಂತಂದರೆ ಎಲ್ಲಿ ಸಾರಜನಕ ಹೆಚ್ಚಾಗಿ ಆಗ್ತೀವ ಅಲ್ಲಿ. ಹಾಂ, ಸಾರಜನಕ ಯಾವ ರೂಪದಲ್ಲಿರಬೇಕು ಅಂದರೆ ಸಾವಯವ ಇಂಗಾಲದ ರೂಪದಲ್ಲಿರಬೇಕು. ಅಂದರೆ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಸಾರಜನಕ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಸಾವಯವ ಇಂಗಾಲದ ಮೇಲೆ ಡಿಪೆಂಡ್ ಆಗಿದೆ. ಒಂದು ಸಾರಿ ಮಳೆ ಬಂತು, ಒಂದು ವರ್ಷದಲ್ಲಿ ಗುಡುಗು ಸಿಡ್ಲು ಸಮೇತ ಮಳೆ ಏನಾದ್ರು ಬಂತು ಅಂತಂದರೆ ಆ ಜಮೀನಿನಲ್ಲಿ ಮಿನಿಮಮ್ ಅಂದ್ರೂ ಒಂದು ಚೀಲ ಯೂರಿಯಾ ಗೊಬ್ಬರ ಏನು ಕೆಲಸವನ್ನು ಮಾಡ್ತದೆ, ಒಂದು ಚೀಲ ಯೂರಿಯಾ ಗೊಬ್ಬರ ಏನು ಕೆಲಸ ಮಾಡ್ತದೆ, ಅಷ್ಟು ಸಾರಜನಕವನ್ನು ಮಳೆ ರೂಪದಲ್ಲಿ ತಂದುಕೊಡ್ತದೆ. ಗುಡುಗು ಸಿಡಿಲು ಸಮೇತ ಮಳೆ ಬಂದಾಗ ವಾತಾವರಣದಲ್ಲಿ 78% ಸಾರಜನಕ ಇರ್ತದೆ. ಆ 78% ಸಾರಜನಕ ಡ್ಯೂ ಟು ಲೈಟ್ನಿಂಗ್ ಎಫೆಕ್ಟ್ ಮಿಂಚು ಬರೋದ್ರಿಂದ ಅದು ಕರಗ್ತದೆ. ಕರಗಿಬಿಟ್ಟು ಮಳೆ ನೀರಿನಲ್ಲಿ ಭೂಮಿಗೆ ಬರ್ತದೆ, ಅದು ಸಂಪೂರ್ಣ ಸಾವಯವ ಸಾರಜನಕ. ಅದು ಮಳೆ ನೀರಿನ ಜೊತೆಗೆ ಬರೋದ್ರಿಂದ ನೇರವಾಗಿ ಭೂಮಿನಲ್ಲಿ ನಿಂತದೆ. ಅಂತಹ ನೀರೇನಾದರೂ ನಮ್ಮ ಜಮೀನಿನಿಂದ ಕೊಚ್ಕೊಂಡೋಯ್ತು ಅಂತಂತಂದರೆ ಮಣ್ಣು ಹೋಯ್ತು, ದೇವ್ರ ಸ್ವರ್ಗದಿಂದ ಬಂದಂತಹ ಸಾರಜನಕನೂ ಹೋಯ್ತು, ಸಾವಯವ ಇಂಗಾಲನೂ ಹೋಯ್ತು, ನಾನು ಹಾಕಿದ ಗೊಬ್ಬರನೂ ಹೋಯ್ತು. ಹಾಗಾಗಿ ಖರ್ಚು ಜಾಸ್ತಿ ಆಗ್ತದೆ. ದಯಮಾಡಿ ನಾವುಗಳು ಇದನ್ನು ಅರ್ಥ ಮಾಡ್ಕೋಬೇಕು. ಹಾಗಿದ್ರೆ ಸುಸ್ಥಿರ ಕೃಷಿಗೆ ಬೇಕಾದಂತಹ ಪೂರಕ ಬೇಸಾಯ ಕ್ರಮಗಳು ಯಾವ್ಯಾವು ನೋಡ್ತಾ ಹೋಗೋಣ. ಒಂದು, ಮಣ್ಣು ಮತ್ತು ಮಳೆ ನೀರಿನ ಸಂರಕ್ಷಣೆ. ಮಣ್ಣು ಕೊಚ್ಚೋಗದಂಗೆ ನೋಡ್ಕೋಬೇಕು. ಬದುಗಳು ಬೇಕು, ಕೃಷಿ ಹೊಂಡಗಳು ಬೇಕು. ಮಣ್ಣಿನಲ್ಲಿ ಬಿದ್ದಂಥ ಜಮೀನಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ತ್ಯಾಜ್ಯಗಳನ್ನ ನಾವು ಬಳಕೆ ಮಾಡ್ಕೋಬೇಕು. ಸಾವಯವ ಗೊಬ್ಬರಗಳನ್ನ ಜಮೀನಲ್ಲಿ ಉತ್ಪತ್ತಿ ಮಾಡಾಕಬೇಕು. ಅದು ಯಾವಾಗ್ಲೂ ನಮ್ಮ ಸಾವಯವ ಕೃಷಿ ಫ್ಯಾಷನ್ ಆಗಬಾರ್ದು, ಪ್ಯಾಷನ್ ಆಗಬೇಕು, ಅದನ್ನು ಪ್ರೀತಿ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕೃಷಿ ಇರಬೇಕಾಗ್ತದೆ. ಅದಕ್ಕೆ ಬದು ಬರಕು. ನೆಕ್ಸ್ಟು, ಅರ್ಧ ಅಡಿ ಮೇಲ್ಗಡೆ ಮಣ್ಣು ಮಾತ್ರ ಲೂಸ್ ಆಗಿದೆ, ಕೆಳಗಡೆ ಮಣ್ಣು ಲೂಸ್ ಆಗಿಲ್ಲ. ಆ ಗಟ್ಟಿ ಪದರವನ್ನು ನಾವು ಭೇದಿಸಬೇಕು. ಆಮೇಲೆ ನಾವು ಮಾಗಿ ಉಳುಮೆ ಮಾಡಬೇಕು. ಆ ಜಮೀನುಗಳಿಗೆ ಮಣ್ಣಿನಲ್ಲಿ ಜಿಪ್ಸಮ್ನ ನಾವು ಬಳಕೆ ಮಾಡಬೇಕು, ಚೆನ್ನಾಗಿರಬೇಕು ಅಂತಂತಂದರೆ ಕೃಷಿ ತ್ಯಾಜ್ಯಗಳ ಬಳಕೆನೇ ಹೆಚ್ಚು, ಉತ್ಪಾದನೆ ಹೆಚ್ಚು ಮಾಡಬೇಕು, ಬಳಕೆನೂ ಮಾಡಬೇಕು ತ್ಯಾಜ್ಯಗಳನ್ನು. ತ್ಯಾಜ್ಯಗಳನ್ನ ಹೇಗೆ ಅಂದರೆ ಮಲ್ಚಿಂಗ್ ಮಾಡಿ, ಗೊಬ್ಬರ ಮಾಡಿ ಅಥವಾ ಮಣ್ಣಿಗೆ ಸೇರಿಸಿ. ಜೈವಿಕ ವೈವಿಧ್ಯತೆಯನ್ನು ಕಾಪಾಡಬೇಕು, ಜೈವಿಕ ಕ್ರಿಯೆಗಳನ್ನು ಹೆಚ್ಚು ಮಾಡಬೇಕು. ಜೈವಿಕ ಕ್ರಿಯೆಗಳನ್ನು ಅಥವಾ ಜೈವಿಕ ಚಕ್ರಗಳು ಅಂತ ಇದ್ದಾವೆ. ಈ ಆರ್ಗ್ಯಾನಿಕ್ ಕಾರ್ಬನ್ ಸೈಕಲ್, ನೈಟ್ರೋಜನ್ ಸೈಕಲ್, ಇವೆರಡೂ ಕೃಷಿಗೆ ಬಹಳ ಇಂಪಾರ್ಟೆಂಟ್. ಒಂದು ಕಾರ್ಬನ್ ಸೈಕಲ್ ಇಂಗಾಲದ ಚಕ್ರ, ಇನ್ನೊಂದು ಸಾರಜನಕದ ಚಕ್ರ. ಇವೆರಡು ನೈಸರ್ಗಿಕವಾಗಿ ನಮಗೆ ಕೊಡ್ತವೆ. ಇಂಗಾಲದ ಚಕ್ರ, ಸಾರಜನಕ ಚಕ್ರ, ಕಾರ್ಬನ್ ಸೈಕಲ್ ಮತ್ತು ನೈಟ್ರೋಜನ್ ಸೈಕಲ್, ಇವೆರಡನ್ನು ಸಹಿತ ನಾವು ಸದ್ಬಳಕೆ ಮಾಡ್ಕೋಬೇಕು. ಹೇಗೆ ಮಾಡೋದಂತ ಹೇಳ್ತಾ ಹೋಗ್ತೀನಿ. ಜೈವಿಕ ಗೊಬ್ಬರ, ಜೈವಿಕ ಕೀಟನಾಶಕ, ಜೈವಿಕ ಶಿಲೀಂದ್ರನಾಶಕಗಳನ್ನ ನಾವು ಹೆಚ್ಚು ಬಳಕೆ ಮಾಡ್ಕೋಬೇಕು. ಬಾಹ್ಯ ರಾಸಾಯನಿಕ ಪರಿಕರಗಳನ್ನು ನಾವು ಕಡಿಮೆ ಮಾಡಬೇಕು. ಪ್ರಮುಖವಾಗಿ ನಾಲ್ಕು ಸ್ತಂಭಗಳಿದ್ದಾವೆ: ಮಣ್ಣು, ನೀರು, ಜಾಗ, ಬೆಳಕು, ಇನ್ನೊಂದು ಮನುಷ್ಯ, ನಾವು ಅಥವಾ ಪಶು ಪ್ರಾಣಿಗಳಿರ್ಬೋದು. ಇವು ನಾಲ್ಕು. ಮಣ್ಣು, ಮಣ್ಣಿಗೆ ಬಂದಾಗ ಮೊಟ್ಟ ಮೊದಲನೇದಾಗಿ ಮಣ್ಣಿನ ಸವಕಳಿನ ನಾವು ಕಡಿಮೆ ಮಾಡಬೇಕು, ಬದುಗಳನ್ನು ನಾವು ಹಾಕ್ಕೋಬೇಕು. ಎರಡನೇದು, ಮಳೆ ನೀರು ಶ್ರೇಷ್ಠವಾದ್ದು ಅಂತ ಹೇಳ್ತಾ ಇದ್ದೆ. ಮಳೆ ನೀರು, ಆ ಮಳೆ ನೀರು ಅರ್ಧೋಗದಂಗೆ, ಕೊಚ್ಚಿ ಹೋಗದಂಗೆ ಇಂಗಿಸ್ಬೇಕು. ಅದನ್ನು ನಡೆಯುವಂತೆ ಮಾಡಬೇಕು. ಓಡುವ ನೀರನ್ನು ನಡೆಯುವಂತೆ ಮಾಡು, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡು, ನಿಂತ ನೀರನ್ನು ಭೂಮಿನಲ್ಲಿ ಇಂಗುವಂತೆ ಮಾಡುವಂತಕ್ಕಂಥದ್ದನ್ನು ಮಾಡಬೇಕಾಗ್ತದೆ. ಮಳೆ ನೀರನ್ನು ನಮ್ಮ ಜಮೀನಿನಲ್ಲಿ ಇಂಗಿಸ್ಬೇಕಾಗ್ತದೆ. ನೆಕ್ಸ್ಟ್, ಜಾಗ ಮತ್ತು ಬೆಳಕು. ಜಾಗ ಮತ್ತು ಬೆಳಕು ಅಂತ ಬಂದಾಗ ನೋಡಿ, ಆ ಜಾಗಕ್ಕೆ ಏನು ದುಡ್ಡು ಕೊಡಬೇಕಾಗಿಲ್ಲ, ಬೆಳಕಿಗೂ ಏನು ದುಡ್ಡು ಕೊಡಬೇಕಾಗಿಲ್ಲ. ಈ ಭೂಮಿ ಮೇಲೆ ಆ ಬೆಳಕಿಗಿರ್ತಕ್ಕಂಥ ಶಕ್ತಿ ತುಂಬ ಅಗಾಧವಾದ್ದು. ಎಷ್ಟು ಅಗಾಧವಾದ್ದು ಅಂತಂತಂದರೆ, ನಮ್ಮ ಬೆಳೆಯನ್ನು ಏನಾದರೂ ಬೆಳೆದಾಗ ಆ ಬೆಳೆಯನ್ನು ಒಂದು 100 kg ಉತ್ಪನ್ನ ಬಂದಿರ್ತದೆ ಅಂದ್ಕೊಳ್ಳೋದು. ಅದ್ರಾಗ 100 kg ಕಾಳಿರ್ಬೋದು ಅಥವಾ ಹುಲ್ಲಿರ್ಬೋದು, ಒಂದು 100 kg ಬಂದಿದೆ ಅಂದ್ಕೊಳ್ಳೋದು. ಆ 100 kg ಒಂದು ಸಲ ಏನಾದರೂ ಒಂದು ಬೆಂಕಿ ಇಟ್ಟು ಸುಟ್ಟರೆ ಬೂದಿ ಎಷ್ಟು ಬರ್ತದೆ, ತೂಕ ಹಾಕಿದ್ದೀರಾ? ಮ್ಯಾಕ್ಸಿಮಮ್ ಅಂದರೆ 5 kg ತಕ್ಕ ಬರ್ತದೆ ಅಂದ್ಕೊಳ್ಳೋದು. 100 kg ಸುಟ್ಟರೆ 5 kg ತಕ್ಕ ಬರ್ತದೆ. ಅಂದರೆ 5 kg ಮಾತ್ರ ಭೂಮಿಯಿಂದ ಎತ್ಕೊಂಡಿರೋದು ಅದು, ಯಾವುದು? ಬೆಳೆ ಬೆಳೀಲಿಕ್ಕೆ. ಈ ನುಳಿದಿದ್ದು 95 kg ಎಲ್ಲಿಂದ ಬಂತು? ಸೂರ್ಯನ ಬೆಳಕಿನಿಂದ ಬಂತು, ವಾತಾವರಣದಿಂದ ಬಂತು, ಗಾಳಿಯಿಂದ ಬಂತು. ಹಾಗಾಗಿ ಆ 5 kg ತಗೊಳಕ್ಕೆ ನಾವು 125 kg ಗೊಬ್ಬರ ಹಾಕ್ತೀವಿ. ನಮ್ಮ ಕರ್ನಾಟಕದಲ್ಲಿ ಇವತ್ತೆಷ್ಟು ಗೊಬ್ಬರ ಹಾಕ್ತೀವಿ ಅಂದರೆ, ಒಂದು ಹೆಕ್ಟೇರ್ಗೆ 175 kg ಪೋಷಕಾಂಶಗಳನ್ನ ಹಾಕ್ತೀವಿ. ಅದನ್ನೇನೋ ಗೊಬ್ಬರಕ್ಕೆ ನಾವು ಕನ್ವರ್ಟ್ ಮಾಡಿದರೆ 350 kg 400 kg ಗೊಬ್ಬರ ಹಾಕ್ತೀವಿ ಒಂದು ಹೆಕ್ಟೇರ್ಗೆ. ಒಂದು ಎಕರೆಗೆ ಬಂದಾಗ ಮಿನಿಮಮ್ ಅದನ್ನು 3-4 ಚೀಲ ಗೊಬ್ಬರವನ್ನು ನಾವು ಬಳಕೆ ಮಾಡ್ತಾಯಿದ್ದೀವಿ. ಇದು ವಾಸ್ತವಾಂಶ. ಅದು ತೊಗೊಳೋದು ಎಷ್ಟು? ಬರೀ 5 kg. ನಾನು 20 quintal ಬೆಳಿತೀನಿ ಅಂದರೆ 20 × 5 100 kg. 100 kg ಅಷ್ಟೇ ಭೂಮಿಯಿಂದ ತೊಗೊಳೋದು. 100 kg ಬೆಳೆಯೋದಕ್ಕೆ ನಾವು 200 ಕೆಜಿ ಗೊಬ್ಬರ ಹಾಕ್ತೀವಿ ಅಂತಂತಂದ್ರೆ ಎಲ್ಲಿಗೆ ಹೋಗಿದೆ ನಮ್ಮ ಕೃಷಿ? ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆ ಜಾಗ ಮತ್ತೆ ಬೆಳಕನ್ನ ತುಂಬಾ ಸುಲಲಿತವಾಗಿ ಬಳಕೆ ಮಾಡ್ಕೋಬೇಕು. ಅದೇಗ್ ಬಳಕೆ ಮಾಡೋದು ಅಂತಕ್ಕಂಥದ್ದನ್ನ ಹೇಳ್ತೀನಿ. ಅದ್ರಾಗ ಏನೇನು, ಒಂದು ಮಿಶ್ರ ಬೆಳೆ ಇರ್ಬೋದು ಅಥವಾ ಅಂತರ ಬೆಳೆ ಇರ್ಬೋದು ಅಥವಾ ಬಹು ಮಾಡಿ ಬೆಳೆ, ಅಂದ್ರೆ ಮಲ್ಟಿ ಸ್ಟೋರಿಡ್ ಕ್ರಾಪಿಂಗ್ ಅಂತ ಅಂತೀವಿ, ಅದನ್ನ ನಾವು ಬಳಕೆ ಮಾಡ್ಕೋಬೇಕು. ಇನ್ನ ಪಶು ಮತ್ತೆ ಮಾನವ, ಇವು ಬಹಳ ಅನ್ಯೋನ್ಯ ಸಂಬಂಧ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಒಂದನ್ನು ಒಂದು ಬಿಟ್ಟು ಇರಕ್ಕಲ್ಲ. ಇವತ್ತು ಕೃಷಿಯಿಂದ ಆ ಪಶುಗಳನ್ನ ಸಪರೇಟ್ ಮಾಡಿಬಿಟ್ಟಿದ್ದೀವಿ ನಾವು. ಹಾಗಾಗಿ ಈ ನೈಸರ್ಗಿಕ ಕೃಷಿ ಅಂತಕ್ಕಂಥದ್ದು ಬರ್ತಾ ಇದೆ. ಪಶುಗಳು ನಮ್ಮ ಕೃಷಿಯ ಭಾಗವಾಗಿರಬೇಕು. ಹೈನಿರ್ಬೋದು, ಆಡಿರ್ಬೋದು, ಕೋಳಿ ಇರ್ಬೋದು, ಜೇನಿರ್ಬೋದು. ನೋಡಿ, ನಾವು ಮಾತಾಡ್ತೀವಿ ಹಲವಾರು ಜನ, ನಮ್ಮ ಜಮೀನಲ್ಲಿ ಒಳ್ಳೆ ಮಳೆ ಬಂತು, ಕಲ್ಲೆದ್ದು ಬಿಟ್ಟದವೆ ಅಂತಂತೀವಿ. ಕಲ್ಲೆದ್ದಳದಿಲ್ಲ ಎಲ್ಲಿನೂ ಸಹಿತ, ಯಾವುದೇ ಕಾರಣಕ್ಕೂ ಕಲ್ಲೆದ್ದಳದಿಲ್ಲ. ಮಣ್ಣು ಸ್ವರ್ಗ ಸೇರಿದೆ, ಕಲ್ಲು ನರಕದಲ್ಲಿ ಉಳ್ಕೊಂಡಿದೆ. ನರಕ ಯಾವುದು? ನಮ್ಮ ಮಣ್ಣು. ಸ್ವರ್ಗ ಎಲ್ಲಿ? ಕೆರೆ. ಕೆರೆಯಾಗಿ ಹೋಗಿ ನಿಂತ್ಕೊಂಡಿದೆ. ಕೆರೆಯಾಗಿ ನೀರು ನಿಂತ್ಕೊಳ್ಳೋದು ಕಡಿಮೆ ಆಯಿತು, ನಿಮ್ಮ ಹೊಲ ಫಲವತ್ತದೆ ಇಲ್ದಂಗಾಯ್ತು. ಏನು ಮಾಡ್ದಂಗೆ ಸಾಧ್ಯ? ಈ ಮರ ಬೇರುಗಳು ಯಾವಾಗಲೂ ಭೂಮಿ ಒಳಗಿರಬೇಕು, ಬೇರುಗಳು ಭೂಮಿ ಒಳಗಿರಬೇಕು. ಮ್ಯಾಲೆ ಬಂದ್ಬಿಟ್ಟದವೆ. ಯಾಕೆ ಮ್ಯಾಲೆ ಬಂದಿದ್ದಾವೆ? ಯಾವುದೇ ಕಾರಣಕ್ಕೂ ಮೇಲಕ್ಕೆ ಬೆಳೆಯೋದಿಲ್ಲ ಬೇರುಗಳು. ಬೆಳೀತದವೆ ಅಂತಂತಂದರೆ ನಾವು ಮಾತಾಡ್ತೀವಿ ಸುಮಾರು ಜನ, ನಮ್ಮ ಅಡಿಕೆ ಬೇರೆ ಎದ್ಬಿಟ್ಟದವೆ ಸರ್, ಮೇಲಕ್ಕೆ ಬರ್ತದವೆ. ತೆಂಗಿನ ಬೇರುಗಳು ಮೇಲಕ್ಕೆ ಬರ್ತದವೆ. ಕೆಳಗೆ ಬೆಳೆಯೋಕ್ಕೆ ಜಾಗ ಇಲ್ಲ, ಕೆಳಗೆಲ್ಲ ಗಟ್ಟಿಯಾಗಿಬಿಟ್ಟಿದೆ, ಸುತ್ತಮುತ್ತ ಫುಲ್ಲು ಜೌಗಾಗಿಬಿಟ್ಟಿದೆ. ಅಂಥ ಜಾಗದಲ್ಲಿ ಮೇಲಕ್ಕೆ ಬರ್ತದೆ? ಯಾವಾಗ ಭೂಮಿ ಒಳಗಡೆ ಗಾಳಿ ಆಡೋದಿಲ್ಲ, ಯಾವಾಗ ಭೂಮಿ ಒಳಗಡೆ ಬೇರು ಇಳಿಲಿಕ್ಕೆ ಅವಕಾಶಗಳಿಲ್ಲ, ಗಟ್ಟಿಯಾಗಿಬಿಟ್ಟಿದೆ, ಆವಾಗ ಬೇರುಗಳು ಮೇಲಕ್ಕೆ ಬರ್ತವೆ. 50 ವರ್ಷದೊಳಗಡೆ ಇರ್ತಕ್ಕಂಥ ಮರದ ಬೇರು 5 ಅಡಿ ಮೇಲಕ್ಕೆ ಬಂದದವೆ ಅಂದರೆ, 1 ಅಡಿ ಅಂದರೆ 12 ಇಂಚು, 12 ಇಂಚು ಇಂಟು 5 ಅಡಿ ಅಂದರೆ 60 ಇಂಚು. 50 ವರ್ಷದಲ್ಲಿ 60 ಇಂಚ್ ಮಣ್ಣನ್ನು ಎಲ್ಲೋ ದೇವ್ರ ಪಾದಕ್ಕೆ ಕಳಿಸ್ಬಿಟ್ಟಿದ್ದೀವಿ. ಯಾಕೆ ಕಳಿಸಿದೀವಿ? ನಾವು ಕಳಿಸಿರೋದು. ಬದು ಇತ್ತು, ಚೆನ್ನಾಗಿತ್ತು, ಇವನ ಅರ್ಧ ಅಡಿ ಒತ್ತಲಿಸ್ಕೊಂಡ, ಇವನ ಅರ್ಧ ಅಡಿ ಟ್ರ್ಯಾಕ್ಟರ್ನ ಒತ್ತಿಸ್ಕೊಂಡ, ಇವನ ಅರ್ಧ ಅಡಿ ಒತ್ತಲಿಸ್ಕೊಂಡ, ಇವನ ಅರ್ಧ ಅಡಿ ಒತ್ತಿಸ್ಕೊಂಡ ಸಾಯಿಸ್ಬಿಟ್ಟಿದ್ದೀವಿ. ಏನನ್ನು? ಬದುವನ್ನು ಸಾಯಿಸ್ಬಿಟ್ಟಿದ್ದೀವಿ. ಬದು ಸತ್ತಿರೋದ್ರಿಂದ ಹೇಳ್ತಾರೊಂದು ಮಾತು, ಒಡ್ಡಿಲ್ಲದಲ್ಲ ಗೊಡ್ಡೆಮ್ಮಿದ್ದಂಗಂತೆ. ಹಾಗಾಗಿ ಜಮೀನಿನಲ್ಲಿ ನಮ್ಗೆ ಒಡ್ಡುಗಳಿರಲೇಬೇಕು. ನಾವು ಹಾಕ್ಸ್ತೀವಿ ಬದು, ಮೇಲಿಂದ ಇರ್ತಕ್ಕಂಥ ಮಣ್ಣನ್ನೆಲ್ಲ ಎಳ್ಕೊಂಬಂದು ಬದುಗೆ ಹಾಕ್ತೀವಿ. ಯಾವಾಗಲೂ ಜಮೀನು ಚೆನ್ನಾಗಿ ಬೆಳಿಬೇಕು ಅಂದರೆ 1 ಅಡಿ ಮಣ್ಣು ಮೇಲ್ಗಡೆ ಮಣ್ಣು ತುಂಬ ಚೆನ್ನಾಗಿರಬೇಕು. ಆ 1 ಅಡಿ ಮೇಲ್ಗಡೆ ಮಣ್ಣು ಚೆನ್ನಾಗಿರಬೇಕು ಅಂತಂದರೆ ಅದನ್ನೇ ತಳ್ಕೊಂಡು ತಗೊಂಡೋಗಿ ನೀವು ಬದುಗೆ ಹಾಕ್ಬಿಟ್ರೆ ಬದು ಚೆನ್ನಾಗಾಗ್ತದೆ, ನಿಮ್ಮ ಹೊಲ ಚೆನ್ನಾಗಿಲ್ದಂಗೆ ಆಗ್ತದೆ. ಹಾಗಾಗಿ ಆ ಕೆಲಸವನ್ನು ದಯಮಾಡಿ ನಮ್ಮ ರೈತರು ಮಾಡಬಾರ್ದು. ನಾವೇನು ಮಾಡಬೇಕು ಅದಕ್ಕೆ? ಆ ಮಣ್ಣನ್ನು ತಳ್ಳ ಬದಲು 1.5 ಮೀಟರ್ ಉದ್ದ, 1.15 ಅಡಿ ಉದ್ದ, 1.3 ಅಡಿ ಆಗಲ್ಲ, 1.2 ಅಡಿ ಆಳ ಗುಂಡಿ, 3 ಅಡಿ ಆಗಲ್ಲ, 2 ಅಡಿ ಆಳ, ನಿಮ್ಗೆ ಎಷ್ಟು ಉದ್ದ ಆಗುತ್ತೋ ಅಷ್ಟು ಉದ್ದ ಟ್ರೆಂಚನ್ನು ಓಪನ್ ಮಾಡ್ಕೊಳ್ಳಿ. ಆ ಮಣ್ಣು ಬಂದಿದ್ದನ್ನು ಕೆಳಭಾಗಕ್ಕೆ ಮಣ್ಣು ಹಾಕಿ ಅದನ್ನು ಏರಿ ಮಾಡಿ. ಆ ಗುಂಡಿಗೂ ಮತ್ತು ಏರಿಗೂ ಮಧ್ಯದಲ್ಲಿ ಮಿನಿಮಮ್ 1 ಅಡಿ ಜಾಗ ಬಿಡಿ. ಆವಾಗ ಏನಾಗ್ತದೆ? ಆ ಮಣ್ಣು ಕುಸಿಯೋದಿಲ್ಲ, ಜರುಗೋದಿಲ್ಲ, ಅಲ್ಲಿ ಓಡಾಡೋಕ್ಕೆ ಜಾಗ ಆಗ್ತದೆ. ಇಲ್ಲದೇ ಇದ್ರೆ ಏನು ಮಾಡ್ತಾರೆ? ನಿಮ್ಮ ಬದು ಮೇಲೆ ಓಡಾಡಲಿಕ್ಕೆ ಶುರು ಮಾಡ್ತೀವಿ. ದನ ಕರುಗಳು ಬದು ಮೇಲೆ ಹೋಗ್ತವೆ, 2 ವರ್ಷ ಆದಮೇಲೆ ಬದುನೂ ಸಹಿತ ಕಾಣೋದಿಲ್ಲ, ಹಂಗಾಗ್ಬಿಡ್ತದೆ. ಅದಕ್ಕೆ ಅಟ್ಲೀಸ್ಟ್ ಓಡಾಡೋಕ್ಕೆ ಗುಂಡಿ ಪಕ್ಕದಲ್ಲಿ ಸ್ವಲ್ಪ ಜಾಗ ಬಿಟ್ಕೊಂಡ್ರೆ ತುಂಬ ಅನುಕೂಲ ಆಗ್ತದೆ. ಈ ರೀತಿ ನಾವು ಮಾಡಬೇಕು. ಇದನ್ನು ಮಾಡಲಿಕ್ಕೆ ನರೇಗದಲ್ಲಿ ಯಾವುದೇ ಗ್ರಾಮ ಪಂಚಾಯತಿಗೆ ಹೋಗಿ ಅಥವಾ ಕೃಷಿ ಇಲಾಖೆಗೆ ಹೋಗಿ ಅಲ್ಲಿ ಕೊಡ್ತಾರೆ, ದುಡ್ಡನ್ನು ಕೊಡ್ತಾರೆ. ಎಷ್ಟು ಕೊಡ್ತಾರೆ? 18,000 ರೂಪಾಯಿ ದುಡ್ಡನ್ನು ಕೊಡ್ತಾರೆ. ಯಾರು ಬೇಕಾದ್ರೂ ಮಾಡಿಸ್ಬೋದು. ಏನಂದರೆ, ಜಾಬ್ ಕಾರ್ಡ್ ಇರಬೇಕು, ಮಾಡಿಸ್ಬೇಕು. ಅದನ್ನು ದೊಡ್ಡ ರೈತರು, ನಂದು 5 ಎಕರೆ ಮೇಲ್ಪಟ್ಟಿದೆ ಅಂತಕ್ಕಂಥ ರೈತರು ಮಾತ್ರ ಮಾಡಿಸ್ಲಿಕ್ಕಾಗಲ್ಲ, ಉಳಿದಂಥವ್ರು ಎಲ್ಲರೂ ಸಹಿತ ಮಾಡಿಸ್ಬೋದು. ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರೆ ಮಾಡೋಕ್ಕಾಗಲ್ಲ, ಉಳಿದವರೆಲ್ಲರೂ ಮಾಡ್ಬೋದು. ಹಾಗಾಗಿ ನಮ್ಮ ರೈತರು ಆ ಮಟ್ಟಕ್ಕೆ ಇಲ್ಲ, ಕಡಿಮೆ. ಯಾರೋ 10 ಎಕರೆ 15 ಎಕರೆ ಇರೋರು ತುಂಬ ರೇರು, ಒಬ್ಬರ ಇಬ್ಬರು ಇರ್ಬೋದು ಒಂದು ಊರಲ್ಲಿ. ಆದರೆ 2 ಎಕರೆ 3 ಎಕರೆ 4 ಎಕರೆ 5 ಎಕರೆ ಗಂಡನ ಹೆಸರಲ್ಲಿ ಇರ್ತದೆ, ಹೆಂಡತಿ ಹೆಸರಲ್ಲಿ ಇರ್ತದೆ, ಮಾಡ್ಕೋಬೋದು, ಏನು ಸಮಸ್ಯೆ ಇಲ್ಲ. ಮಳೆ ಬಂದಾಗ ಆ ಗುಂಡಿನಲ್ಲಿ ಎಷ್ಟು ನೀರು ನಿಂತ್ಕೊಂತದೆ ಅಂತ, ಒಂದೊಂದು ಟ್ರೆಂಚ್ನಲ್ಲಿ 3,000 ಲೀಟ್ರ್ ನಿಂತ್ಕೊಂತದೆ ಒಂದೊಂದು ಟ್ರೆಂಚ್ನಲ್ಲಿ. 1 ಎಕರೆನಲ್ಲಿ 100 ಮೀಟರ್ ಉದ್ದ ಬದು ಹಾಕ್ತೀನಿ ಅಂತಂದರೆ 20 ಟ್ರೆಂಚ್ ಹೊಡಿಬೋದು. 20 ಟ್ರೆಂಚ್ನಲ್ಲಿ ಒಂದು ಟ್ರೆಂಚ್ನಲ್ಲಿ 3,000 ಲೀಟ್ರ್ ನೀರು ಅಂದರೆ 20 ಟ್ರೆಂಚ್ನಲ್ಲಿ 60,000 ಲೀಟ್ರ್ ನೀರು. 60,000 ಲೀಟ್ರ್ ನೀರು ಒಂದು ಮಳೆಗೆ. ಇವತ್ತು ಮಳೆ ಬರ್ತದೆ, ನಾಳೆ ನಾಡಿದ್ದು ಮಳೆ ಬರಲ್ಲ, ಫುಲ್ ಭೂಮಿನಲ್ಲಿ ಇಂಗ್ತದೆ. ಇನ್ನೊಂದು 3 ದಿನ ಬಿಟ್ಟು ಮಳೆ ಬರ್ತದೆ, ಮತ್ತಿನ್ನೊಂದು 8-10 ದಿನ ಬಿಟ್ಟು ಮಳೆ ಬರ್ತದೆ. ಅಂದರೆ ವರ್ಷದಲ್ಲಿ ನೀರು ಹರ್ಕೊಂಡೋಗೋ ಮಳೆ 1-8 ಮಳೆ ಬರ್ತವೆ. ಆ 8-10 ಮಳೆ ಬಂದಾಗ 8 ಸಲಿ ತುಂಬಿದ್ರೂ ಎಷ್ಟು ನೀರಿತ್ತು? 8 × 3 = 24 ಲಕ್ಷ. 24 ಲಕ್ಷ ಲೀಟ್ರ್ ನೀರನ್ನ ಒಂದೊಂದು ಜಮೀನಿನಲ್ಲಿ ಇಂಗಿಸ್ಬೋದು. 24 ಲಕ್ಷ ಲೀಟ್ರ್ ನೀರನ್ನ ಇವತ್ತು ಅಡಿಕೆ ಬೆಳೆಗಾರರು ನಾವು ಗಮನಿಸ್ಕೋಬೇಕು. ಎಷ್ಟೋ ಜನ ನಾವು ಅಡಿಕೆ ಬೆಳೀತಿದ್ದೀವಿ, ತೆಂಗಾಗ್ತಿದ್ದೀವಿ, ಟ್ಯಾಂಕರಲ್ಲಿ ನೀರು ಓಡಿಸ್ತೀವಿ. ಒಂದೊಂದು ಟ್ಯಾಂಕರ್ ನೀರು 5,000 ಲೀಟ್ರ್ ನೀರು ಅಂತಂತಂದರೆ 750, 800, 1,000 ರೂಪಾಯಿ ಕೊಟ್ಟು ಓಡಿಸ್ತಾ ಇದ್ದೀವಿ. ₹1,000 5,000 liter ನೀರು ಅಂದ್ರೆ 20 paisa ಒಂದು ಲೀಟರ್ ನೀರು ಕೊಡ್ತದೆ ಗೊತ್ತಿದೆ. ಇಲ್ಲಿ ನಾವು ಖರ್ಚು ಮಾಡ್ತಕ್ಕಂಥದ್ದು ಸರ್ಕಾರ ₹18,000 ದುಡ್ಡು ಕೊಡ್ತದೆ, 24 lakh liter ನೀರು ನಿಂತು. ಇದಕ್ಕೆ ನೀವೇನು ಖರ್ಚು ಮಾಡಬೇಕಾಗಿಲ್ಲ, ನೀವು 5 paisa ಖರ್ಚು ಮಾಡಬೇಕಾಗಿಲ್ಲ. ನಾನು ದೊಡ್ಡ ರೈತ, ನನಗೆ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ. ಜೆ ಸಿ ಬಿನಲ್ಲಿ ಮಾಡಿ, ಜೆ ಸಿ ಬಿನಲ್ಲಿ ಎಷ್ಟು ಮಾಡ್ಬೋದು, 1 ಗಂಟೆಗೆ ಮಿನಿಮಮ್ 5 ಟ್ರೆಂಚ್ ಹೊಡಿತಾರೆ. 1 ಗಂಟೆಗೆ 5 ಟ್ರೆಂಚ್ ಅಂದರೆ 1 ಎಕರೆನಲ್ಲಿ 20 ಟ್ರೆಂಚ್ ಹೊಡಿಬೇಕು ಅಂದರೆ 4 ಗಂಟೆ ಕೆಲಸ ಮಾಡಿದ್ರೆ ಸಾಕು. ಎಷ್ಟು ಖರ್ಚಾಯಿತು ನನಗೆ? 4,000. 4,000 ರೂಪಾಯಿ 24 lakh liter ನೀರು ಹಿಂಗುತ್ತೆ. ನಾನು 4 lakh ಖರ್ಚು ಮಾಡಿ ಬೋರ್ವೆಲ್ ಕೂಡ ಹೊಡಿಸ್ತೀನಿ. ಒಂದು ಬೋರ್ವೆಲ್ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಮಿನಿಮಮ್ ಒಂದು ಸಕ್ಸಸ್ ಆಯ್ತಾ ಇನ್ನೊಂದು ಸೈಡ್ಗಿರಲಿ ಅಂತ ಇನ್ನೊಂದು ಹಾಕ್ಸ್ತೀವಿ. ಒಂದು ಫೇಲ್ ಆಯ್ತಾ ಇನ್ನೊಂದು ವರ್ಷನ ಅಂತ ಹಾಕ್ಸ್ತೀವಿ. ಫೇಲ್ ಆದರೂ ಇನ್ನೊಂದು ಹಾಕ್ಸ್ತೀವಿ, ಸಕ್ಸಸ್ ಆದರೂ ಒಂದು ಎಕ್ಸ್ಟ್ರಾ ಇರಲಿ ಅಂತ ಹಾಕ್ಸ್ತೀವಿ. 2 ಬೋರ್ವೆಲ್ ಅಂತ ಹಾಕ್ಸ್ತೀವಿ. 2 ಬೋರ್ವೆಲ್ಗೆ ಒಂದೊಂದು ಬೋರ್ವೆಲ್ಗೆ 1,00,000 ರೂಪಾಯಿ ಖರ್ಚಾದರೆ 2 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಅದ್ರಾಗ ಮೋಟ್ರು ಪಂಪು ಎಲ್ಲ ಇಡಿಸ್ಲಿಕ್ಕೆ 1,00,000 ಖರ್ಚಾಯ್ತು ಅಂದ್ರೆ 3 ಲಕ್ಷ 4 ಲಕ್ಷ ಖರ್ಚು ಮಾಡ್ತೀವಿ ಕರೆಂಟು ಅದಕ್ಕೆಲ್ಲ ಸೇರಿ. 4 ಲಕ್ಷ ಖರ್ಚು ಮಾಡಿ ಒಂದು ಬೋರ್ವೆಲ್ ಹೊಡಿಸ್ತೀವಿ. ಆ ಬೋರ್ವೆಲಲ್ಲಿ ಎಷ್ಟು ನೀರು ಬರ್ತದೋ ಗೊತ್ತಿಲ್ಲ, ಎಷ್ಟು ದಿನ ಬರ್ತದೋ ಗೊತ್ತಿಲ್ಲ. ಟೊಮಟ ಹಾಕಿರ್ತೀವಿ, ಮಧ್ಯದಲ್ಲೇ ಕೈ ಕೊಡ್ಬೋದು. ಇದು ಅಶ್ಯೂರ್ಡ್. 24 lakh liter ನೀರನ್ನ 1 ವರ್ಷದಲ್ಲಿ ಹಿಂಗಿಸ್ತದೆ. ಇದಕ್ಕೆ ಖರ್ಚಾಗೋದು ಕೇವಲ 4,000. ಇದಕ್ಕೆ ಸರ್ಕಾರನೇ ಹೆಲ್ಪ್ ಮಾಡಬೇಕು ಅಂತ ಏನಿಲ್ಲ, 4,000 ಆಗ್ತದೆ. ಇನ್ನೂ 14,000 ನಿಮ್ಮ ಕೈಯಲ್ಲಿ ಜೇಬ್ಗಳು ದುಡ್ಡು ಉಳಿತದೆ. ನಾವು ಇದನ್ನು ಮಾಡಬೇಕಾಗ್ತದೆ. ತೆಂಗು ಹಾಕ್ತೀರಾ, ಮಾವು ಹಾಕ್ತೀರಾ, ಸಪೋರ್ಟ್ ಹಾಕ್ತೀರಾ, ಇಲ್ಲಿ 2 ಅಡಿ ಟ್ರೆಂಚ್ ಹೊಡೆದಿರ್ತೀರಾ, 2 ಅಡಿ ಆಳದಲ್ಲಿ ತೇವಾಂಶ ಹೋಗ್ತಿರ್ತದೆ. ನಿಮ್ಮ ಬೇರು 10 ಅಡಿ ಆಳಕ್ಕೆ ಹೋಗಿರ್ತದೆ, ಅಲ್ಲಿಂದ ತೇವಾಂಶ ಹೇಳ್ಕೊಂತದೆ. ಮರ ಗಟ್ಟಿ ಮುಟ್ಟಾಗಿರ್ತದೆ. ನಮ್ಮ ಬೇರು ಮಳೆ ಬಂದಾಗ ಗಾಳಿ ಬಂದರೆ ಜೋರಾಗಿ ಬೀಳ್ತದೆ. ಯಾಕೆ ಅಂತಂದರೆ ಬೇರು ಬೆಳಿಲಿಕ್ಕೆ ಆಗಲ್ಲ. ಯಾಕೆ ಬೆಳಿಲಿಕ್ಕೆ ಆಗಲ್ಲ? ಮೇಲ್ಗಡೆ ಗಟ್ಟಿಯಾಗಿಬಿಟ್ಟಿದೆ, ಒಳಗೆ ನೀರು ಹೋಗಲ್ಲ, ಬೇರು ಬೆಳೆಯಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಅನುಭವಿಸ್ತೀವಿ. 3 ಲಕ್ಷ ಲೀಟರ್ ನೀರು ಒಂದು ಮಳೆಗೆ, 8 ಮಳೆಗೆ 24 ಲಕ್ಷ ಲೀಟರ್ ನೀರು. ಇದು ಲೆಕ್ಕ ಹೇಳ್ತಾ ಇದ್ದೀನಿ, ಆದರೆ ನೀವು ಮಾಡಿದರೆ ಹಂಗೆ ಇತ್ಕೊಂಡು. ನಾನು ಆಗಲೇ ಹೇಳ್ತಿದ್ದೆ ಸಾರ್ವಜನಿಕ ಚಕ್ರ. ಈ ಸಾರ್ವಜನಿಕ ಚಕ್ರ ಹೆಂಗೆ ಅಂದರೆ 78% ಸಾರ್ವಜನಿಕ ಇದೆ ವಾತಾವರಣದಲ್ಲಿ. ಒಂದು ಸಾರಿ ಮಳೆ ಬಂತು ಅಂತಂತಂದರೆ ಒಂದು ಸಂಶೋಧನೆಯಲ್ಲಿ ಹೇಳ್ತಾರೆ 8.16 kg ಅಮೋನಿಯಾ ರೂಪದಲ್ಲಿ ನಮ್ಮ ಭೂಮಿಗೆ ಬರ್ತದೆ. 8.16 kg ಅಮೋನಿಯಾ ರೂಪದಲ್ಲಿ ನಾವು ತೆಗೆದುಕೊಂಡಾಗ 100 kg ಯೂರಿಯಾ ಗೊಬ್ಬರ ಏನು ಕೆಲಸ ಮಾಡ್ತದೆ ಅಷ್ಟಕ್ಕೆ ಸಮನಾಗಿರ್ತದೆ ಇದು. ಹಾಗಾಗಿ ನಾವು ಯೂರಿಯಾ ಗೊಬ್ಬರ ಅವಲಂಬನೆ ಕ್ಯೂ ನಿಂತ್ಕೊಂಡು ಹಾಕೋದು ಬೇಕಾಗಿಲ್ಲ. ದಿಸ್ ಈಸ್ ಸಫಿಷಿಯಂಟ್. ಮಳೆ ನೀರು ನಿಂತವು ಬಂದವು ಅಲ್ಲಿ ಹಿಂಗೆ ಬೇಕಷ್ಟೇ. ಅದು ಯಾವಾಗ? ಗುಡುಗು ಸಿಡ್ಲು ಬರಬೇಕಾದ್ರೆ. ಗುಡುಗು ಸಿಡ್ಲು ಬಂದಾಗ ಜೋರು ಮಳೆ ಬರ್ತದೆ. ಜೋರು ಮಳೆ ಬಂದಾಗ ನೀರು ಹಿಂಗ್ತದೆ, ಸಾರ್ವಜನಿಕನ ಭೂಮಿನಲ್ಲಿ ಇರ್ತದೆ. ಇದನ್ನು ನಾವು ಗಮನಿಸ್ಕೋಬೇಕು. ಹೆಚ್ಚಾದ ನೀರು ಹೋಗ್ಲಿಕ್ಕೆ ಬದು ಹಾಕೋಣದು ಅಷ್ಟೇ ಮುಖ್ಯ ಅಲ್ಲ, ಹೆಚ್ಚಾದ ನೀರು ಹೋಗೋಕ್ಕೆ ಸೇಫ್ ಆಗಿ ಒಂದು ದಾರಿ ಮಾಡಿಕೊಡ್ಬೇಕು. ಕಲ್ಲಿಟ್ಟು ಒಂದು ಕೋಡಿ ಮಾಡಬೇಕು. ಕೋಡಿ ಮಾಡಿದರೆ ಅದು ಚೆನ್ನಾಗಿದೆ. 8.16 kg ಅಮೋನಿಯಾ ರೂಪದಲ್ಲಿ ಬರ್ತದೆ. ಇದು ಸಂಶೋಧನೆ. 1 ಎಕರೆನಲ್ಲಿ 1 ವರ್ಷಕ್ಕೆ ಮಳೆ ನೀರಿನಿಂದ ಇದನ್ನು ನಾವು ಇಟ್ಕೋಬೇಕು. ಕೋಡಿನ ಮಾಡೋದನ್ನು ಮರಿಬಾರ್ದು. ಏನೇನು ಇದಕ್ಕೇನು? ಒಂದು ಅಮ್ಮ ಮಾಡಿದ್ರೆ ಒಂದು 2 ಗಾಡಿ ಕಲ್ಲು ಬೇಕು. ಕಲ್ಲು ಹೊಡೆದ್ಬಿಟ್ಟು ಆ ಥರ ಜೋಡಿಸ್ಬಿಟ್ಟು ಇಟ್ಬಿಟ್ರೆ ಯಾವುದೇ ಕಾರಣಕ್ಕೂ ನೀರು ಹೋಗಲ್ಲ. ಇದು ಏನು ಮಾಡಬೇಕು? ಬದು 2 ಅಡಿ ಎತ್ತರ ಹಾಕಿರ್ತೀವಿ. ಕೋಡಿ ಎಷ್ಟು ಎತ್ತರ ಇರಬೇಕು? 1 ಅಡಿ ಎತ್ತರದಲ್ಲಿ ಮೇಲ್ಗಡೆ 1 ಅಡಿ ಬಂಡ್ ಕಟ್ ಮಾಡಬೇಕು. 1 ಅಡಿ ದಪ್ಪಕ್ಕೆ ಕ್ಲೀನಾಗೆ ಕಲ್ಲು ಹಾಕಬೇಕು. ಆ ಬದು ಹಾಕಿದ ಮೇಲೆ ಬದು ಮೇಲೆ ಈ ರಾಮನಗರದಲ್ಲಿ KVK ಇದೆ, ಅಥವಾ ನಮ್ಮ ಬೈಫ್ ತಿಪ್ಟೂರ್ ಹತ್ರ ಅಲ್ಲಿದೆ, ಅಲ್ಲಿ ಸ್ಟೈಲೋಜ್ ಅಂತಸ್ ಅಂತ ಬೀಜ ಕೊಡ್ತಾರೆ. ಏನಿಲ್ಲ, ಒಂದು ಕೆ ಜಿ 1.5 kg ಮ್ಯಾಕ್ಸಿಮಮ್, 2 kg ಬೀಜ 200 ರೂಪಾಯಿ kg ತೊಗೊಂಬಂದು ಆ ಬದು ಮೇಲೆ ಹಾಕಿಬಿಟ್ರೆ ಒಳ್ಳೆ ಅದ್ಭುತವಾದಂಥ ಮೇವು ಬರ್ತದೆ. ಮಣ್ಣು ಜರುಗ್ಲಿಕ್ಕೆ ಬಿಡಲ್ಲ, ಮಣ್ಣನ್ನು ಬದುವನ್ನು ಗಟ್ಟಿಯಾಗಿ ಇಟ್ಕೊಂಡಿರ್ತದೆ. ಸ್ಟೈಲೋಜ ಅಂತಸ್ ಬೀಜ ಅಂತ. ನೀವೇನಾದರೂ ಹಸು ಬಿಟ್ಟರೆ ಅತ್ಯುತ್ತಮವಾದಂಥ ಮೇವು, ತುಂಬ ಚೆನ್ನಾಗಿ ತಿಂತದೆ ಹಸುಗಳು. ನೀವು ಕೊಯ್ದುಬಿಟ್ಟು ಹಾಕಿದ್ರೂ ಸಹಿತ ಚೆನ್ನಾಗಿ ತಿಂತವೆ. ಒಂದ್ಸಲ ಹಾಕಿದ್ರೆ ಸಾಕು, ಜೀವನ ಪರ್ಯಂತ ಇರ್ತದೆ. ನಿಮ್ಮ ಗರಿಕೆ ಥರ ಹಬ್ಬದಿಲ್ಲ, ಜೇಕಿನ ಥರ ಕಳೆ ಆಗೋದಿಲ್ಲ. ಹಾಗಾಗಿ ಇದು ಒಳ್ಳೆ ಮೇವು, ಕೊಯ್ದುಬಿಟ್ಟು ಹಾಕ್ಬೋದು. ಹಾಲು ಕರಿಯ ಹಸುಗಳಿಗೆ ತುಂಬ ಚೆನ್ನಾಗಿರ್ತದೆ. ಇದೇನಪ್ಪ ಅಂತಂದರೆ ಇದು ಲೆಗ್ಯೂಮ್, ಸಂಧಿಗೆಲ್ಲ ಹೋಗ್ತದೆ, ಪ್ಲಸ್ ಆಳವಾಗಿ ಬೇರೆ ಇಳಿತದೆ, ನೆಕ್ಸ್ಟು ಸಾರಜನಕವನ್ನು ಸ್ಥಿರೀಕರಣ ಮಾಡ್ತದೆ, ಬೇರುಗಳಲ್ಲಿ ಗಂಟುಗಳಿರ್ತವೆ. ಇದು ತುಂಬ ಒಳ್ಳೆಯದು. ನೆಕ್ಸ್ಟ್, ಇಲ್ಲ ನನಗೆ ಆ ಟ್ರೆಂಚ್ಗಳನ್ನ ಉಳಿಸ್ಕೋಬೇಕು, ಅಕ್ಕಪಕ್ಕದಲ್ಲಿ ಇದು ಹಾಕಬೇಕು. ಬಟ್ ಏನಂತಾರೆ ನಮ್ಮ ರೈತರು, ಟ್ರೆಂಚ್ ಮಾಡ್ಕೊಂಡಾರು, ಏ ಟ್ರ್ಯಾಕ್ಟರ್ ಬಂದಾಗ ಏ ಒಂದು ಸ್ವಲ್ಪ ಒತ್ತಿಬಿಟ್ಟು ಉಳುಮೆ ಮಾಡಿಬಿಡ, ಅದ್ಲ ಮುಚ್ಕೊಂಬಿಡ್ಲಿ ಗುಂಡಿ ಅಂತೀವಿ. ಒಂದು ಸಾರಿ ಗುಂಡಿ ಮುಚ್ಚಿದರೆ 3 ಲಕ್ಷ ಲೀಟರ್ ಮಾಯ. ಒಂದು ಸಲ ಮಳೆಗೆ 1 ವರ್ಷದಲ್ಲಿ 8 ಮಳೆ ಬರ್ತವೆ ಅಂದರೆ 24 ಲಕ್ಷ ಲೀಟರ್ ಮಾಯ. ನಮಗೆ ಆಸ್ತಿ ಬದು ಅಲ್ಲ, ನಮಗೆ ಆಸ್ತಿ ಯಾವುದು? ಗುಂಡಿ. ಗುಂಡಿ, ಆ ಗುಂಡಿನಲ್ಲಿ ಮಣ್ಣು ಬಂದರೆ ಪ್ರತಿ ವರ್ಷ ಒಬ್ಬರನ್ನ ರೈತರು ಯಾರನ್ನ ಆಳು ಬಿಟ್ಬಿಟ್ಟು ಆ ಏನು ಒಳ್ಳೆ ನುಣ್ಣಗೆ ಬೆಣ್ಣೆ ಥರದ ಮಣ್ಣು ಬಂದುಬಿಟ್ಟಿರ್ತದೆ, ಅದನ್ನು ಎತ್ಕೊಂಡು ಜಮೀನಿಗೆ ಎಸ್ಕೋಬೇಕು. ನಾವೆಲ್ಲೋ ಕೆರೆಗೆ ಹೋಗಿ ಅಲ್ಲಿಂದ 8,000 25,000 30,000 ಕೊಟ್ಬಿಟ್ಟು ಗೋಡ್ ಹೊಡೆಸ್ಲಿಕ್ಕೆ 10,000 ರೂಪಾಯಿ ಖರ್ಚು ಮಾಡ್ತೀವಿ. ಇಲ್ಲೇನು ಒಂದು ಆಡು ಒಂದು ಆಳು ಒಂದು 500 ರೂಪಾಯಿ ಕೊಟ್ಟರೆ ತಗ ನಮ್ಮ ಹೊಲದಾಗ ಜಮೀನು ಮಣ್ಣ ನಮ್ಮ ಜಮೀನಿಗೆ ಹಾಕ್ತಾರೆ. ಬೇಕಾಗಿಲ್ಲ, ಅಲ್ಲಿ ಜೈಪುರದ ಹತ್ರ ಗೋಪಾಲ್ಪುರ ಅಂತ ಇದೆ, ಆ ಗೋಪಾಲ್ಪುರದಲ್ಲಿ ಕೆರೆ ಮಣ್ಣು ತೆಗಿತಿದ್ದಾರೆ. ಅಲ್ಲಿ ಹೋಗಿದ್ದೆ ಒಂದು ಕಾರ್ಯಕ್ರಮ ನೋಡಲಿಕ್ಕೆ. ಅಲ್ಲಿಗೆ ಹೋಗಿದ್ದೆ, ನಂದು ಈ ಫಾರ್ಮಲ್ಲಿ ಒಂದು ಸ್ವಲ್ಪ ತುಂಬ ಗಿಡಗಳು ಇದಾಗ್ತದವೆ, ಒಂದು ದೊಡ್ಡ ಮಣ್ಣು ಹೊಡೆಸ್ಕೊಳ್ಳೋಣ ಅಂತ ನೋಡ್ತಿದ್ದೆ. ತುಂಬ ಫ್ರೀ ಸರ್, ಅಲ್ಲಿಂದ ತೊಗೊಂಬರೋಕ್ಕೆ 4,000 ರೂಪಾಯಿ ಕೇಳಿದ್ರು, 4,500 ರೂಪಾಯಿ ಒಂದು ಟಿಪ್ಪರ್ ಅಲ್ಲಿಂದ ಇಲ್ಲಿಗೆ ಹಾಕಕ್ಕೆ, ಒಂದು ಟಿಪ್ಪರ್ 4,500 ರೂಪಾಯಿ. ನೋಡಿ 4,500 ರೂಪಾಯಿ ಮಣ್ಣು, ನಿಮ್ಗೆ 18,000 ರೂಪಾಯಿ ಕೊಡ್ತಾರೆ ನಮ್ಮ ಜಮೀನು ಮಣ್ಣು ಉಳಿಸ್ಕೊಳಕ್ಕೆ, ನಾವು ಅದನ್ನು ಯಾಕೆ ಮಾಡ್ಕೋಬಾರ್ದು? ಬೇಡ, ಯಾರು ಕೊಡೋದೇ ಬೇಡ. ಒಂದು ಟಿಪ್ಪರ್ ಮಣ್ಣು ಹೊಡೆಸಿದೆ ಅಂತ ಹಾಕೊಂಡು 4,000 ರೂಪಾಯಿ ಖರ್ಚಾಗ್ತದೆ, ಒಂದು ಜೆ ಸಿ ಬಿ ಖರ್ಚು ಹಾಕ್ಸ್ಬಿಡೋಣ. ಯಾರಿಗೆ ಯಾಕೆ ಕಾಯಬೇಕು? ಕಾಯ್ದಬೇಕಾಗಿಲ್ಲ. ನಾನೊಬ್ಬ ಕೃಷಿಕ, ನನ್ನ ಜಮೀನು, ನನ್ನ ಮಕ್ಕಳಿಗೆ ಕೊಡ್ತೀನಿ, ಉಳಿಸೋಣಂತೆ. 4,000 ರೂಪಾಯಿ ಖರ್ಚಾಗ್ತದಲ್ವಾ, ಮಾಡ್ಸೋಣ. ಒಂದು ಸಿಟಿಗೆ ಬಂದರೆ ಇವತ್ತೇನಾದ್ರು ನಾನೇನೋ ಒಬ್ಬ ವ್ಯಕ್ತಿಯಾಗಿ ಒಂದು ಸಿಟಿಗೆ ಬಂದರೆ ಒಂದು ತಿಂಡಿ ತಿಂದು ಒಂದು ಕಾಫಿ ಕುಡಿದು ಬಸ್ ಚಾರ್ಜ್ ಹೋಗಿ ಬರೋಕ್ಕೆ ಬಸ್ ಚಾರ್ಜ್ಗೆ 1,000 ರೂಪಾಯಿ ಖರ್ಚಾಗೋಗಿರ್ತದೆ. ದಯಮಾಡಿ ನಾವು ರೈತರುಗಳು ನಾವು ಮಾಡಲೇಬೇಕು ಇದನ್ನು. ತೋಟಗಳಲ್ಲಿ ಮಾಡಿ ನೋಡಿ ಎಷ್ಟು ನೀರು ನಿಂತ್ಕೊಂತದೆ. ಅಲ್ಲಿ ರಾಗಿನೂ ಬೆಳೀಲಿಕ್ಕೆ ಯೋಗ್ಯವಾಗಿರಲಿಲ್ಲ ಭೂಮಿ, ಎಷ್ಟು ನೀರು ನಿಂತ್ಕೊಂತದೆ. ಅಷ್ಟು ನೀರು ನಿಂತ್ಕೊಂತಂದರೆ 4 ಸೈಡ್ನಲ್ಲಿ ಮೇಲ್ಭಾಗದಲ್ಲಿ ಒಂದು ತೊಗರಿ ಸಾಲು, ಅದ್ರ ಕೆಳಗಡೆ ಒಂದು ತೊಗರಿ ಸಾಲು, ಬದುವಿನ ಕೆಳಗಡೆ ಒಂದು ತೊಗರಿ ಸಾಲು ಹಾಕಿ ಎಷ್ಟು ಒಂದೊಂದು ಒಂದೂವರೆ ಅಡಿಗೆ ಒಂದೊಂದು ತೊಗರಿ ಕಾಳು ರೀ ಎಷ್ಟು ಕೂತ್ಕೊಂತವೆ? ಒಂದೊಂದು ಸೈಡ್ಗೆ ಒಂದೊಂದು 300 ಗಿಡ ಕೂತ್ಕೊಂತವೆ. ಮೇಲ್ಗಡೆ 300 ಗಿಡ, ಒಂದನೇ ಸಾಲಲ್ಲಿ, ಎರಡನೇ ಸಾಲಿನಲ್ಲಿ ಇನ್ನೂ 300 ಗಿಡ, ಕೆಳಗಡೆ ಸಾಲಲ್ಲಿ ಒಂದು 300 ಗಿಡ, ಅಂದರೆ 900 ತೊಗರಿ ಗಿಡ ಕೂತ್ಕೊಂತವೆ. 900 ತೊಗರಿ ಗಿಡದಲ್ಲಿ ಒಂದೊಂದು ಗಿಡದಲ್ಲಿ 50 ಗ್ರಾಮ್ ಕಾಳು ಬರಲಿ, 45 ಕೆ ಜಿ ಕಾಳಾತು, 50 ಗ್ರಾಮ್, 100 ಗ್ರಾಮ್ ಬಂತು ಅಂತಂದ್ರೆ 1 ಕ್ವಿಂಟಲ್ ತೊಗರಿ ಆಯಿತು. 1 ಕ್ವಿಂಟಲ್ ತೊಗರಿ ಅಂದರೆ 7-8,000 ರೂಪಾಯಿ ದುಡ್ಡು. ಇವತ್ತು 7-8,000 ರೂಪಾಯಿ ದುಡ್ಡು ಅಂತೀವಿ, ಆದರೆ ನಮ್ಮ ಜಮೀನಲ್ಲಿ ಬೆಳೆದಿದ್ದು ನಮಗೆ, ನಾವು ಇವತ್ತು 180-190 ರೂಪಾಯಿ ಕೆ ಜಿ ಕೊಟ್ಟು ಬೆಳೆ ತರ್ತೀವಿ. ಓಕೆ, ಇದನ್ನು ನಾವು ಮಾಡ್ಕೋಬೋದು. ಅವರೇ ಹಾಕೋಬೋದು, ತೊಗರಿ ಹಾಕೋಬೋದು, ಔಡ್ಲ ಹಾಕ್ಬೋದು. ಔಡ್ಲ ಒಂದು 2 ಕ್ವಿಂಟಲ್ ಔಡ್ಲ ಆಯಿತು ಅಂತಂದರೆ ಒಳ್ಳೆ ಇದಾಗ್ತದೆ. ದನಕರುಗಳಿಗೆ ಔಡ್ಲ ಎಲ್ಲ ಕಿತ್ತಾಕ್ಬೋದು. ಈ ವಿಂಟರ್ ಸೀಸನ್ನಲ್ಲಿ ಬಿಟ್ಟರೆ ಈ ಸೀಸನ್ನಲ್ಲಿ ಮಾತ್ರ ಹಾಕಬಾರ್ದು. ಇನ್ನು ಬೇರೆ ಟೈಮ್ನಲ್ಲಿ ಮಳೆಗಾಲದಲ್ಲಿ ತೆಗೆದು ದನಕರುಗಳಿಗೆ ಮೇವಾಗಿ ಉಪಯೋಗಿಸ್ಬೋದು. ಸಸ್ಬೇನಿ ಹಾಕ್ಬೋದು, ಚೊಕ್ಚೆ ಹಾಲ್ವಾಣ ಹಾಕ್ಬೋದು ದನಕರುಗಳಿಗೆ, ಒಳ್ಳೆ ಚೆನ್ನಾಗಿ ಬೆಳೀತವೆ. ಏನು ಬೇಡ, ತೆಂಗಿನ ಗಿಡ ಹಾಕ್ಬಿಡಿ, ಒಳ್ಳೆ ತೆಂಗಿನ ಗಿಡ. ಅಷ್ಟು ನೀರು ನಿಂತ್ಕೊಂತ ಅಂತಂದರೆ ಒಂದೊಂದು ತೆಂಗಿನ ಗಿಡಕ್ಕೆ 3,000 ಲೀಟ್ರ್ ನಿಂತ್ಕೊಂತಂದರೆ ಅತ್ಯದ್ಭುತವಾಗಿ ಬರ್ತದೆ. ಆಲ್ರೆಡಿ ತೆಂಗಿನ ಗಿಡ ಇತ್ತು ಅಂತಂದರೆ ತೆಂಗಿನ ಗಿಡ 2 ಅಡಿ ಬಿಟ್ಬಿಡಿ, 2 ಅಡಿ ಬಿಟ್ಬಿಟ್ಟು ಮೇಲ್ಭಾಗದಲ್ಲಿ ಒಂದು ಬದು ಹಾಕಿ. ಇಷ್ಟು ನೀರು ನಿಂತ್ಕೊಂತಂದರೆ ತೆಂಗಿನ ಗಿಡದಲ್ಲಿ 50-60 ಕಾಯಿ ಬಿಡದಿದ್ದಕ್ಕಂಥ ಮರಗಳು ಈ ರೀತಿ ಟ್ರೆಂಚ್ ಮಾಡಿದ ಮೇಲೆ ಒಂದೇ ವರ್ಷದಲ್ಲಿ 120-130 ಕಾಯಿಗೆ ಬಂದಿದ್ದಾವೆ ಒಂದೇ ವರ್ಷದಲ್ಲಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಆ ಬದುಗಳ ಮೇಲೆ ಸೌತೆಕಾಯಿ ಊರಿ, ಪಾಲಕ್ ಸೊಪ್ಪು ಊರಿ, ಮೆಂತೆ ಸೊಪ್ಪು ಊರಿ, ಕೊತ್ತಂಬರಿ ಸೊಪ್ಪು ಊರಿ, ನಿಮ್ಮ ಮನೆಗೆ ಬಳಕೆ ಮಾಡ್ಕೊಳ್ಳಿ, ಬೇರೆ ಯಾರಿಗೂ ಮಾರೋದು ಬೇಡ. ನಮ್ಮ ಮನೆಗೆ, ನನ್ನ ಅಣ್ಣ ತಮ್ಮ ಕೊಡೋಣ, ಕೊಂಡು ಥರದ್ದು ಉಳಿತಲ್ಲ, ಹೆಚ್ಚಿಗೆ ಆದರೆ ಮಾರೋಣಂತೆ, ತಲೆ ಹಾಕಿ ಕಟ್ಸ್ಕೊಳ್ಳೋಣ. ಗಿಡ ಆಗ್ತಕ್ಕಂಥ ಸ್ಪಾಟ್ ಎಲ್ಲಿ ಅಂತಂದರೆ, ಎಲ್ಲಿ ಆ ಒಂದು ಇದೆಯಲ್ಲ ಗ್ಯಾಪು, ಒಂದು ಟ್ರೆಂಚ್ ಆದಮೇಲೆ 15 ಅಡಿ ಆದಮೇಲೆ 2 ಅಡಿ ಗ್ಯಾಪ್ ಬಿಡಬೇಕು, ಇಲ್ಲಾಂದರೆ ಸರ ಬೀಳ್ತದೆ ಏಕ ನೀರು ಹರ್ಕೊಂಡೋಗ್ಲಿಕ್ಕೆ. ಆ ಗ್ಯಾಪಲ್ಲಿ ಏನು ದಿಂಡು ಬಿಡ್ತೀವಲ್ಲ, ಆ ದಿಂಡಿರೋ ಜಾಗದಲ್ಲಿ ಗಿಡ ಹಾಕಬೇಕಲ್ಲಿ, ಅಂದರೆ 4 ಕಡೆಗೆ ಮಣ್ಣು ಸಿಗ್ತದೆ ಗಿಡಕ್ಕೆ. ಈ ಕಡೆ ಟ್ರೆಂಚು ನೀರು ನಿಂತ್ಕೊಳಕ್ಕೆ, ಆ ಕಡೆ ಟ್ರೆಂಚ್ ನೀರು ನಿಂತ್ಕೊಳಕ್ಕೆ, ಆ ದಿಂಡು ಗಿಡ ಬೆಳೀಲಿಕ್ಕೆ ಅಲ್ಲಿಗೆ ಹಾಕಬೇಕು ನಾವು. ಕೆಲವೊಬ್ಬರು ಸ್ವಲ್ಪ ಕಡಿಮೆ ಮಳೆ ಬೀಳೋ ಜಾಗದಲ್ಲಿ ಆ ಟ್ರೆಂಚ್ ಒಳಗಡೆ ಗಿಡ ಹಾಕ್ತಾರೆ, ಟ್ರೆಂಚ್ ಒಳಗಡೆ ಗುಂಡಿ ಹೊಡೆದು ಗಿಡ ಹಾಕ್ತಾರೆ. ಅಂದರೆ ಅವಾಗ ಏನಪ್ಪ ರಿಸ್ಕ್ ಅಂತಂತಂದರೆ, ಮಳೆ ಜಾಸ್ತಿಯಾಗಿ ತುಂಬ ದಿನ ನೀರು ನಿಂತ್ಕೊಂಡ್ಬಿಟ್ರೆ ಕಷ್ಟ. ಅದೊಂದು ಎಚ್ಚರಿಕೆ ನಮಗೆ ಗೊತ್ತಿರಬೇಕು. ಅತ್ಯಂತ ಶ್ರೇಷ್ಠವಾದಂಥ ಆಹಾರ, ಪವಿತ್ರವಾದಂಥ ಆಹಾರ, ಅತ್ಯಂತ ಸತ್ವಭರಿತ ಆಹಾರ ಯಾವುದಾದ್ರೂ ಇದೆ ಅಂದರೆ ಅದು ನುಗ್ಗೆಸೊಪ್ಪು. ಭೂಮಿ ಮೇಲೆ ನಮ್ಮ ಸಿರಿಧಾನ್ಯಗಳು, ನವಣೆ, ರಾಗಿ, ಕೊರಲೆ ಏನೇನೆಲ್ಲ ಮಾತಾಡ್ತೀವಿ, ಇವೆಲ್ಲಕ್ಕೂ ಮಿಗಿಲಾದ್ದು ನುಗ್ಗೆ. ಅದಕ್ಕೆ ನುಗ್ಗೆನ ಪ್ರತಿ ಮನೆ ಮುಂದೆನೂ ಹಾಕ್ತಿದ್ರಿಂದೆ ನುಗ್ಗೆ ಸೊಪ್ಪನ್ನ ತಿಂತಿದ್ವಿ ನಾವು, ನುಗ್ಗೆಕಾಯಿನ ತಿಂದು ನಾವು ಜೀವನ ಮಾಡ್ತಿದ್ವಿ. ಇವತ್ತು ಯಾರು ತಿಂತಾರೆ ನುಗ್ಗೆನ? ಯಾರೂ ತಿನ್ನಲ್ಲ. ಇವತ್ತೇನಾದ್ರು ಮಂಡಿ ನೋವಿದೆ, ಮೊಣಕಾಲು ನೋವಿದೆ, ಭುಜ ನೋವಿದೆ ಅಂತಂದರೆ ಟ್ಯಾಬ್ಲೆಟ್ ತೊಗೊಂಬರ್ತೀವಿ ಹೋಗಿ ಮಾರ್ಕೆಟ್ನಲ್ಲಿ. ಆ ಟ್ಯಾಬ್ಲೆಟ್ ಯಾವುದಿದೆ ಅಂತ ನೋಡಿ, ಬೇಕಾದ್ರೆ ಒಂದ್ಸಲಿ ನುಗ್ಗೆ ಟ್ಯಾಬ್ಲೆಟ್ ಬಂದಿದ್ದಾವೆ ಇವತ್ತು ಮಂಡಿ ನೋವಿಗೆ. ನುಗ್ಗೆ ಸೊಪ್ಪನ್ನು ಏನು ಮಾಡ್ತಾರೆ, ತೊಳಿತಾರೆ, ನೆರಳಲ್ಲಿ ಒಣಗಿಸ್ತಾರೆ, ಮಿಕ್ಸಿಗೆ ಹಾಕಿ ಪುಡಿ ಮಾಡ್ತಾರೆ. ಏ ಮೊದಲು ಟ್ಯಾಬ್ಲೆಟ್ ಬರೋದಲ್ಲ, ಹಿಂಗೆ ಬಿಚ್ಚಿದ್ರೆ 2 ಹೋಳಾಗೋದಲ್ಲ, ಕ್ಯಾಪ್ಸೂಲ್ ಬರ್ತಲ್ಲ ಅದರೊಳಗಡೆ ನುಗ್ಗೆ ಪುಡಿನ ತುಂಬಿ ಕ್ಯಾಪ್ಸೂಲ್ ಹಾಕಿ ದಿನಾ ಒಂದೊಂದು ಮಾತ್ರೆ ನುಗ್ಗೆ ವಾಸಿ ಆಗ್ತದೆ ಅಂತ. ಪಕ್ಕಾ ವಾಸಿ ಆಗ್ತದೆ, ಬರ್ಕೊಡ್ತೀನಿ. ನುಗ್ಗೆ ಸೊಪ್ಪನ್ನು ನಾವುಗಳು ಮನೆಯಲ್ಲಿ ಯಾವಾಗ ಸಿಗ್ತದೆ ಅವಾಗ ತೊಗೊಂಡು ಒಂದು ಸ್ವಲ್ಪ ನೀರಿನಾಗ ಬಕೆಟ್ನಾಗ ಜಾಲಿಸ್ಬಿಟ್ಟು ಒಂದು ದಾರ ಕಟ್ಬಿಟ್ಟು ಬಟ್ಟೆ ಹೆಂಗೆ ಒಣಗಾಕ್ತೀವ ಹಂಗೆ ಕಟ್ಬಿಟ್ಟು, ಏನಿಲ್ಲ ಸಿವುಡು ಕಟ್ಬಿಡೋದು, ಹಿಂಗೆ ಸಿವುಡು ಕಟ್ಟೋದು ಓಕೆ, ಈಗ ರಿವರ್ಸ್ ಹಾಕಿ ನೇತಾಕ್ಬಿಡೋದು, ಒಂದು 10-6 ಕಟ್ಟು ಹಾಕ್ಬಿಡೋದು, ನೀರೆಲ್ಲ ಇಳ್ಕೊಂಡ ಮೇಲೆ ಹಾರೆ ಹಾಕಿ ಮನೆ ಒಳಗಡೆ ಒಣಕೊಳ್ತದೆ, ಒಣಕೊಂಡ ಮೇಲೆ ಎಲ್ಲ ಒಣಗಿದ ಮೇಲೆ ಒಂದು ದಿನ ಒಂದು ಗಂಟೆ ಬಿಸಿಲಲ್ಲಿ ಹಾರೆ ಹಾಕಿ ಮಿಕ್ಸಿಗೆ ಓಡಿಸ್ಕೊಳ್ಳಿ, ಒಂದು ಬಾಕ್ಸ್ನಾಗ ಹಾಕಿ ಇಟ್ಕೊಳ್ಳಿ, ಬೆಳಗ್ಗೆ ಎದ್ದಳಿ ಒಂದು ಲೋಟ ನೀರು ಕಾಯಿಸ್ಕೊಳ್ಳಿ, ಅದಕ್ಕೆ ಹಾಕ್ಕೊಳ್ಳಿ, ಚೆನ್ನಾಗಿ ಇದು ಮಾಡ್ಕೊಳ್ಳಿ, ಸಕ್ಕರೆ ಬೇಕು ಒಂದು ಸಕ್ಕರೆ ಹಾಕ್ಕೊಳ್ಳಿ, ಕುಡೀರಿ, ಒಳ್ಳೆ ಇದಾಗ್ತದೆ. ಇಲ್ಲ ಚಪಾತಿ ಮಾಡ್ತೀರಾ, ಚಪಾತಿ ಹಿಟ್ಟಿನ ಜೊತೆಗೆ ಒಂದು ಸ್ಪೂನ್ ಹಾಕ್ಕೊಳ್ಳಿ, ಚಪಾತಿ ಮಾಡಿ. ಮುದ್ದೆ ಮಾಡ್ತೀರಾ, ರಾಗಿ ಹಿಟ್ಟಿನ ಜೊತೆಗೆ ಒಂದು ಸ್ಪೂನ್ ಹಾಕಿ ಮುದ್ದೆ ಮಾಡಿ. ಸೊಪ್ಪಿನ ಸಾರು ಮಾಡ್ತೀರಾ, ಒಂದು ಸ್ಪೂನ್ ಹಾಕಿ ಸೊಪ್ಪಿನ ಸಾರು ಮಾಡಿ. ಏನೂ ಟೇಸ್ಟ್ ಬದಲಾಗೋದಿಲ್ಲ. ನುಗ್ಗೆ ಸೊಪ್ಪು ಅಷ್ಟು ಶ್ರೇಷ್ಠವಾದ್ದು. ಇವತ್ತು ಮಾರ್ಕೆಟ್ನಲ್ಲಿ ನುಗ್ಗೆಕಾಯಿ ಎಷ್ಟಿದೆ ಕೇಳಿ, 140 ರೂಪಾಯಿ ಕೆಜಿ. ಕಡಿಮೆ ಕೊಡ್ತಾರೆ, ಎಷ್ಟು ಬರ್ತವೆ, 10 ಬರ್ಬೋದು ಕಾಯಿ ಅಲ್ವಾ, 8-10 ಕಾಯಿ ಬರ್ಬೋದು. ನುಗ್ಗೆ ಅಷ್ಟು ಶ್ರೇಷ್ಠವಾದ್ದು. ನಮ್ಮ ದನ ಕರುಗಳಿಗೆ ಒಳ್ಳೆ ಮೇವು, ನಿಮ್ಮ ಮನೆಗೆ ಉಪಯೋಗಿಸ್ಕೊಳ್ಳಿ, ದನ ಕರುಗಳಿಗೆ ಉಪಯೋಗಿಸ್. ನುಗ್ಗೆಕಾಯಿ ನೋಡ್ರಿ ಇಲ್ಲಿ ಎಷ್ಟು ಶಕ್ತಿ ಇದೆ ಅಂದ, ಯಾರಿಗೆ ಮಕ್ಕಳಾಗಲ್ಲ ಅವ್ರಿಗೆ ನುಗ್ಗೆ ಸೊಪ್ಪಿನ ಟ್ಯಾಬ್ಲೆಟ್ ಬರ್ತಾವೆ. ನೀವು ಮಾರ್ಕೆಟ್ನಲ್ಲಿ ಹೋಗಿ ಅಲ್ಲಿ ಸರ್ ಮೊರಿಂಗಾ ಪೌಡರ್ ಸಿಗುತ್ತಾ ಅಂತ ಕೇಳಿ ಕೇಳ್ತಾರೆ. ಮೊರಿಂಗಾ ಅಂತಂದ್ರೆ ಇಂಗ್ಲೀಷ್ನಲ್ಲಿ ನುಗ್ಗೆ. ನುಗ್ಗೆ ಎಷ್ಟು ಅಂತ ನೋಡಿ ಆ ಬಾಟ್ಲ ಮೇಲೆ, 1,000 ರೂಪಾಯಿ 1 kg ಪೌಡ್ರು, 1,000 ರೂಪಾಯಿ 1 kg ಪೌಡ್ರು. ನುಗ್ಗೆ ಹಾಕಿ ಬೇಕಿಲ್ದಾಗ ಇದು ಮಾಡಿ. ಆಮೇಲೆ ಅದ್ರ ಸೊಪ್ಪಿದೆಯಲ್ಲ ಕಡ್ದೇನಾದರೂ ಭೂಮಿಗೆ ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ. ಹೊಸಕೋಟೆಯಲ್ಲಿ ಸಿದ್ದಪ್ಪ ಅಂತ ಇದ್ದಾರೆ, ಅವ್ರ ಜಮೀನಲ್ಲಿ ಹೋಗಿ ನೋಡಿ, ಪ್ರತಿ ಅಡಿಕೆ ಗಿಡದ ಮಧ್ಯೆ, ಪ್ರತಿ ತೆಂಗಿನ ಗಿಡದ ಮಧ್ಯೆ ನುಗ್ಗೆ ಹಾಕಿದ್ದಾರೆ. 1/2 ಬಿಡ್ತಾರೆ, ಒಡಿತಾರೆ, ಒಡೆದು ಜಮೀನಿಗೆ ಸೊಪ್ಪಾಕ್ತಾರೆ. ಉತ್ಕೃಷ್ಟವಾಗಿ ಗೊಬ್ಬರ ಅದು, ಲೆಗ್ಯೂಮ್ ಸಾರಜನಕ ಸ್ಥಿರೀಕರಣ ಮಾಡ್ತದೆ, ಸೊಪ್ಪು ಉತ್ಪತ್ತಿ ಮಾಡ್ತದೆ, ಒಳ್ಳೆ ಬೆಳೆ ಕೊಡ್ತದೆ. ನುಗ್ಗೆನ ತೆಂಗಿನ ಗಿಡದ ಮಧ್ಯದಲ್ಲಿ, ಅಡಿಕೆ ಗಿಡದ ಮಧ್ಯದಲ್ಲಿ, ಸಪೋಟ ಮಧ್ಯದಲ್ಲಿ, ಮಾವಿನ ಮಧ್ಯದಲ್ಲಿ ಎಲ್ಲೆಲ್ಲಿ ಸಾಧ್ಯನ ನುಗ್ಗೆ ಹಾಕಬೇಕು. ನುಗ್ಗೆ ಸೊಪ್ಪನ್ನು ಕಡಿದು ಗೊಬ್ಬರ ಮಾಡಬೇಕು, ಬೇಕಿದ್ದಾಗ ಮನೆಗೆ ಬೇಕಾದ್ರೆ ಬಳಕೆ ಮಾಡ್ಕೊಳ್ಳೋಣ. ಆಯ್ತು, ಹೊಂಡ ಮಾಡ್ಕೊಳ್ಳಿ, ಹೊಂಡ ಸುತ್ತ ಏನಾದ್ರು ಹೊಂಡ ಮಾಡ್ಕೋತೀನಿ ಅಂದರೆ 150,000 ರೂಪಾಯಿ ದುಡ್ಡು ಕೊಡ್ತಾರೆ. ಹೊಂಡ ಮಾಡ್ಕೋತೀನಿ ಅಂದರೆ 150,000 ರೂಪಾಯಿ ಮಾಡ್ಕೊಂಡ್ರೆ ನನಗೊಂದು 5-6 ಗಂಟೆ ಜಾಗ ಹೋಗ್ಬಿಡ್ತದಲ್ಲ ಅಂತ ಯೋಚನೆ ಮಾಡ್ತಾರೆ ನಮ್ಮ ರೈತರು. ನೀರು ಬರೋ ಜಾಗದಲ್ಲಿ ಮಾಡಲ್ಲ, ಎಲ್ಲೋ ಒಂದು ಪಾಳು ಬಿದ್ದಿರೋ ಜಾಗ, ಮೇಲ್ಗಡೆ ವೇಸ್ಟ್ ಜಾಗ ಬಿಟ್ಬಿಟ್ಟು 1.5 ಲಕ್ಷ ರೂಪಾಯಿ ಬರ್ತದಲ್ಲ ಅಂತ ಮಾಡಿಸ್ಬಿಡ್ತೀವಿ. ಅದಲ್ಲ, ನೀರು ಬರೋ ಜಾಗ ಆಗಬೇಕು, ದುಡ್ಡು ಬರ್ತದೆ ಬಿಡ್ತದೆ ಅದು ಅಡಿ ಸೆಕೆಂಡ್ರಿ. ನೀರು ಬರೋ ಜಾಗದಲ್ಲಿ ಮಾಡಬೇಕು, ನೀರು ತುಂಬಬೇಕು. ತುಂಬಿದ ಮೇಲೆ ಆ ನೀರು ಇಟ್ಕೊಂಡು ಸುತ್ತ ಸುತ್ತಕ್ಕೆ 2-2 ಅಡಿಗೊಂದು ನುಗ್ಗೆ ಗಿಡ ಹಾಕ್ಕೊಳ್ಳಿ, ನುಗ್ಗೆಕಾಯಿ ಒಳ್ಳೆ ಬಿಡ್ತದೆ. ಅದಕ್ಕೇನಿಲ್ಲ, ಒಂದು 200 ಲೀಟ್ರ್ ಡ್ರಮ್ ತುಂಬಿಟ್ಟು ಅದ್ರಾಗೆ ನೀರು ಬಂದಾಗ ಮಳೆಗಾಲದಲ್ಲಿ ಮಾತ್ರ ಯಾವಾಗ ಒಂದು 2 ದಿನಕ್ಕೆ ಒಂದ್ಸಲ ತುಂಬಿ ಒಂದು ವಾಲ್ ಹಾಕಿ ಒಂದು ಡ್ರಿಪ್ ವೈರ್ ಎಳೆದು ಬಿಡಿ. 8 ರೂಪಾಯಿ 9 ರೂಪಾಯಿ ಕೊಟ್ಟರೆ ಒಂದು ಮೀಟ್ರ್ ಬರ್ತದೆ, ಒಂದು ಡ್ರಿಪ್ ವೈರ್ ಹೇಳಿರಿ, ಯಾವಾಗ ಒಂದ್ಸಲ ತುಂಬುತ್ತೆ. ಬಾಳೆಗಿಡ ಹಾಕ್ಬೋದು, 40 ಬಾಳೆಗಿಡ ಹಾಕಿದ್ದಾರೆ ರೈತರು. 40 ಬಾಳೆಗಿಡ ಅಂದ್ರೆ 40 ಗೊನೆ ಬಂತು ಅಂದ್ರೆ 400 kg, ಒಂದೊಂದು ಗೊನೆ 10 kg ಅಂದ್ರೆ 400 kg, 400 kg 25 ರೂಪಾಯಿ ಕೊಟ್ಟರು 10,000 ರೂಪಾಯಿ ದುಡ್ಡು. ಇದನ್ನು ಯಾರು ಹೇಳ್ಕೊಡ್ಬೇಕಾಗಿಲ್ಲ, ರೈತರು ನಾವೇ ಮಾಡ್ಕೋಬೇಕು. ಗೊಬ್ಬರ ಹಾಕೋದು ಬಿಡಿ, ಅದನ್ನು ನಾನು ಯಾವತ್ತೂ ಮಾತಾಡೋದಿಲ್ಲ. ನಾವೇನು ತಪ್ಪು ಮಾಡ್ತಿದ್ದೀವಿ ಅಂತ ಅಷ್ಟೇ ಮಾತಾಡ್ತೀನಿ. ಕುರಿ ಮೇಯಲಿಕ್ಕೆ ಕುರಿ ಇಟ್ಕೊಂಡ್ರೆ, ದನ ಕರುಗಳನ್ನ ಇಟ್ಕೊಂಡ್ರೆ ಎಷ್ಟು ನೀರು ಕುಡಿತವೆ. ಬೋರ್ವೆಲ್ಗಳು, ಎಷ್ಟೋ ಬೋರ್ವೆಲ್ಗಳು ಖಾಲಿ ಬಿದ್ದುಬಿಟ್ಟದವೆ ನಮ್ಮ ಜಮೀನುಗಳಲ್ಲಿ. ನಾನಾಗಲೇ ಇದೆ, 3 ಬೋರ್ವೆಲ್ ಕೊರ್ಸಿದ್ರೆ 1 ಬೋರ್ವೆಲ್ ಸಕ್ಸಸ್, ಇನ್ನೆರಡು ಫೇಲು. ಆ 2 ಫೇಲಲ್ಲಿ 2 ಫೇಲ್ ಆಗಿರೋ ಬೋರ್ವೆಲ್ಗಳಿಗೆ ಒಂದೊಂದಕ್ಕೆ 20,000 ರೂಪಾಯಿ ದುಡ್ಡು ಕೊಡ್ತಾರೆ ಗ್ರಾಮ ಪಂಚಾಯತಿ ವತಿಯಿಂದ. ಒಂದೊಂದಕ್ಕೆ 20,000 ರೂಪಾಯಿ ದುಡ್ಡು, ಏನಿಲ್ಲ, ಒಂದು 10 ಉದ್ದ, 10 ಅಗಲ, 1-10 ಆಳ, ಮಣ್ಣು ತೆಗಿಬೇಕು ಬೋರ್ವೆಲ್ ಸುತ್ತ, ಒಂದು ಕೇಸಿಂಗ್ ಹಾಕಬೇಕು, ಓಲ್ ಮಾಡಬೇಕು, ಒಂದು ನೈಲಾನ್ ಮೆಷ್ ಸುತ್ತಬೇಕು, ಕಲ್ಲು ತುಂಬಬೇಕು ದೊಡ್ಡ ಕಲ್ಲು, ಆಮೇಲೆ ಜಲ್ಲಿ ತುಂಬಬೇಕು, ಸಣ್ಣ ಜಲ್ಲಿ ತುಂಬಬೇಕು, ಮರಳು ತುಂಬಬೇಕು, ಒಂದು ನೆಟ್ ಹಾಕಿಬಿಟ್ಟು ಹೊರಗಡೆಯಿಂದ ಬರೋ ನೀರನ್ನ ಡೈರೆಕ್ಟಾಗಿ ಬಿಡೋದು. ಬೋರ್ವೆಲ್ ಖಾಲಿ ಇರೋ ಬೋರ್ವೆಲ್ ರೀಚಾರ್ಜ್ ಆಗ್ತದೆ, ನಮ್ಮ ಸುತ್ತಮುತ್ತ ಇರೋ ಬೋರ್ವೆಲ್ಗಳು ರೀಚಾರ್ಜ್ ಆಗ್ತವೆ. ಮೇಲ್ಗಡೆ ಬೇಕು ಅಂತಂತಂದರೆ ಒಂದು 10-10 ಜಾಗ ಹೋಗ್ತದೆ, ಹೋಗಲಿ ಬಿಡಿ. ಮಾಗಿ ಉಳ್ಮೆ ಭಾಳ ಇಂಪಾರ್ಟೆಂಟು, ನಾವು ಮಾಡಲ್ಲ, ಬರೀ ರೋಟೋವೇಟ್ರ್ ಹಾಕ್ತೀವಿ. 1 ಬಾಳ್ನೇಗ್ಲು, 2 ಬಾಳ್ನೇಗ್ಲು ಖಾಲಿ ಜಮೀನುಗಳಲ್ಲಿ, ತೋಟಗಳಲ್ಲಲ್ಲ, ತೋಟಗಳಲ್ಲಿ ನಾವು ಮಾಡೋದೇ ಬೇಕಾಗಿಲ್ಲ. ಎಲ್ಲಿ ಖಾಲಿ ಜಮೀನು ಇರ್ತದೆ ವಾರ್ಷಿಕ ಬೆಳೆ ಬೆಳಿತೀವಿ ಅಲ್ಲಿ ಒಂದು 3 ವರ್ಷಕ್ಕೊಂದ್ಸಲಿ 2 ವರ್ಷಕ್ಕೊಂದ್ಸಲಿ ಇಂಥ 1 ಬಾಳ್ನೇಗ್ಲು ಹಾಕಿ ಇಳಕಲಿಗೆ ಅಡ್ಲಾಗಿ ನಾವು ಮಾಡಬೇಕು. ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೆ ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ನಡೆದ ನೈಸರ್ಗಿಕ ಕೃಷಿ ಪದ್ಧತಿಯ ತರಬೇತಿ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಉಪನಿರ್ದೇಶಕರಾದ ಡಾ ಜಿಎಚ್ ಯೋಗೀಶ್ ಅವರು ಮಾಡಿದ ಭಾಷಣದ ಧ್ವನಿಮುದ್ರಣ ಕೇಳಿದಿರಿ.